2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಮೊಬೈಲ್ ಟವರ್ ಅಳವಡಿಕೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಭಯವೇ? ಭಯ ಬೇಡ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಗಳು ಕಡಿಮೆ ತೀಕ್ಷ್ಣತೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಹೇಳಲು ಯಾವುದೇ ಪುರಾವೆಗಳಿಲ್ಲ ಎನ್ನುತ್ತವೆ. ಮೊಬೈಲ್ ಟವರ್ ಅಳವಡಿಕೆಯನ್ನು ಆರೋಗ್ಯದ ಆಧಾರದ ಮೇಲೆ ಪ್ರಶ್ನಿಸಿದ ಅರ್ಜಿಗಳನ್ನು ಅನೇಕ ಭಾರತೀಯ ಉಚ್ಚ ನ್ಯಾಯಾಲಯಗಳು ವಜಾಗೊಳಿಸಿವೆ. ಆದ್ದರಿಂದ ನಿಮ್ಮ ಹತ್ತಿರವಿರುವ ಮೊಬೈಲ್ ಟವರ್ ಸ್ಥಾವರಗಳ ಬಗ್ಗೆ ಭಯಪಡಬೇಡಿ. ನೆನಪಿಡಿ, ಮೊಬೈಲ್ ಸೇವೆ ಎಲ್ಲಾ ಸೇವಾ ವಿತರಣೆ ಮತ್ತು ಸರ್ಕಾರದ ಪ್ರಮುಖ ಉಪಕ್ರಮಗಳ ಯಶಸ್ಸಿಗೆ ಸಹಾಯಕವಾಗಿದೆ. ಇದು ಟೆಲಿಕಾಂ ಇಲಾಖೆ ಕರ್ನಾಟಕ ಲೈಸೆನ್ಸ್ ಸರ್ವಿಸ್ ಏರಿಯಾರವರ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಕೇಳಿ ಮಹಿಳಾ ವಾಣಿ, ರೈತ ಮಹಿಳೆ ಕಡೇ ಶಿವಾಲಯದ ಸತ್ಯವತಿ ಕೆ ಅವರೊಂದಿಗಿನ ಸಂದರ್ಶನ. ಸತ್ಯವತಿಯವರೇ ನಮಸ್ಕಾರ. ನಮಸ್ಕಾರ ಸರ್. ಕಡೇ ಶಿವಾಲಯ ಕೃಷ್ಣ ತೇಜಸ್ ಮನೆಯಲ್ಲಿ ನಾವಿದ್ದೀವಿ. ಮನೆಯ ಪಕ್ಕದಲ್ಲಿ ದೇವಾಲಯ ಇದೆ. ತಾವು ರೈತ ಮಹಿಳೆಯಾಗಿ ಸಾಕಷ್ಟು ಚಟುವಟಿಕೆಯಿಂದ ತೊಡಗಿಸಿಕೊಂಡಂತವರು, ಬೇರೆ ಬೇರೆ ಸಮಾಜ ಸೇವೆಯಲ್ಲಿಯೂ ಕೂಡ ತೊಡಗಿಸಿಕೊಂಡಂತವರು, ಕೃಷಿಯಲ್ಲಿಯೂ ಕೂಡ ತೊಡಗಿಸಿಕೊಂಡಿದ್ರಿ. ತರಕಾರಿ ಕೃಷಿ ಇರಬಹುದು, ಹಣ್ಣಿನ ಕೃಷಿ ಇರಬಹುದು, ಹೂವಿನ ಕೃಷಿ ಇರಬಹುದು, ಎಲ್ಲದರಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿದ್ರಿ. ಜೊತೆಗೆ ಸರ್ಕಾರದ ವಿವಿಧ ಯೋಜನೆಗಳನ್ನ ನಿಖರವಾಗಿ ಯಾವ ಫಲಾನುಭವಿಗಳಿಗೆ ಸಿಗಬೇಕು ಅವರಿಗೆ ಸಿಗುವ ಹಾಗೆ ಮಾಡುವಲ್ಲಿಯೂ ಕೂಡ ನಿಮ್ಮ ಶ್ರಮವನ್ನ ನೀವು ವಹಿಸಿದಂತವರು. ಹೇಳಿ ಸತ್ಯವತಿಯವರೇ, ನಿಮ್ಮ ಜೀವನ ಹೇಗೆ ಸಾಗಿದೆ? ಕೃಷಿಯ ಜೊತೆಗೆ ನಿಮ್ಮ ಬದುಕು ಹೇಗೆ ಸಾಗಿದೆ? ಕೃಷಿ ಅಂತ ಹೇಳಿದ್ರೆ ಮೊದಲು ನಮಗೆ ಗದ್ದೆ ಇತ್ತು, ತದನಂತರ ಅದನ್ನು ತೆಗೆದು ಕಬ್ಬು ಹಾಕಿದೆವು. ಕಬ್ಬಿನಲ್ಲಿಯೂ ಏನೋ ದೊಡ್ಡ ಪ್ರಯೋಜನ ಕಾಣಲಿಲ್ಲ. ಮತ್ತೆ ಸ್ವಲ್ಪ ಸ್ವಲ್ಪ ಅಡಿಕೆ ಗಿಡ ನಟ್ಟು ಅದರಲ್ಲಿ ಮುಂದುವರೆದಿತ್ತು, ಈಗ ಇಲ್ಲಿಗೆ ಬಂದಿದೆ. ಈಗ ತೊಂದರೆ ಇಲ್ಲ, ಅಡಿಕೆಗೆ ಸ್ವಲ್ಪ ರೇಟ್ ಉಂಟು ಆದ ಕಾರಣ. ಸ್ವಲ್ಪ ಆ ಭತ್ತದ ಕೃಷಿಯ ದಿವಸಗಳನ್ನು ನೆನಪು ಮಾಡಿಕೊಳ್ಳಿ. ಅದು ಎಷ್ಟು ಕಷ್ಟದಾಯಕವಾಗಿತ್ತು, ಎಷ್ಟು ಖುಷಿಯ ವಿಷಯವಾಗಿತ್ತು? ಅದು ಭತ್ತದ ಕೃಷಿ ತುಂಬಾ ಕಷ್ಟ ಸರ್. ನಾವು ಮನೆಯ ಮಕ್ಕಳನ್ನೆಲ್ಲ ಸೇರಿಸಿಕೊಂಡೇ ಕುಯ್ಯುವುದು, ಮತ್ತೆ ಭತ್ತ ಬಡಿಯುವುದು, ಅಕ್ಕಿಯಾಗೆ ಮಿಲ್ಲಿಗೆ ತಕೊಂಡೋಗಲಿಕ್ಕೆ ಭತ್ತವನ್ನು ಸಹ ನಾವು ಒತ್ತುಕೊಂಡೇ ಹೋಗ್ತಾ ಇದ್ವು. ಅಷ್ಟು ಕಷ್ಟ ಬರ್ತಾ ಇದ್ವು. ಹಾಗಂತ ಹೇಳಿದ್ರೆ ವೈಕಲಿಗೆ ಹಣ ಕೊಡ್ಬೇಕು, ಅದಕ್ಕೆ ಆದಿತ್ಯವಾರ ದಿವಸ ಈ 4 ಜನರನ್ನು ಸೇರಿಸಿ ನಾವು ಹೊರುವುದು, ಮಿಲ್ಲಿಗೆ ಹಾಕುದು, ಅಕ್ಕಿಯನ್ನು ಹೊತ್ತುಕೊಂಡೇ ಬರುವುದು ಮನೆ, ಇಲ್ಲೇ 1-2 ಬರ್ಲಂಗ ದೂರ ಅಷ್ಟೇ. ಹಾಗೆ ಅದು ಸಹ ನಾವೇ ಮಾಡ್ತಾ ಇದ್ದೆವು. ಮತ್ತೆ ನೇಜಿ ತೆಗೆಯುವುದು, ನಾನು ಬೆಳಿಗ್ಗೆ 8 ಗಂಟೆಗೆ ಮೊದಲು ಬೇಗ ಅಡಿಗೆ ಎಲ್ಲ ಮಾಡಿ ಇಟ್ಟು ಕೆಲಸದವರ ಒಟ್ಟಿಗೆ ಹೋಗಿ ನೇಜಿ ಗೀಳ್ತಾ ಇದ್ದೆ. ಅವರಿಗೆ 1 ಸೂರಿ ಹಾಗೂ ನನಗೆ 2 ಸೂರಿ ಆಗುವ ಹಾಗೆ ತೆಗಿತಿದ್ದೆ. 2 ಕೈಯಲ್ಲಿ ತೆಗಿತಿದ್ರ? 2 ಕೈಯಲ್ಲಿ ತೆಗೆಯುವುದು. ತಿಳಿದ್ರೆ ನನಗೆ ಅಭ್ಯಾಸ ಉಂಟು, ನಾನು ಅಮ್ಮನ ಮನೆಯಲ್ಲಿ ಕೃಷಿ ಇಲ್ಲ, ಹಾಗೆ ನನಗೆ ಅಭ್ಯಾಸ ಉಂಟು. ನೇಜಿ ಕೀಳೋದು, ಬೆಳೆ ಕೊಯ್ಯುವುದು, ಎಲ್ಲ ಕೆಲಸಕ್ಕೂ ನಾನು ಕೆಲಸದವರ ಒಟ್ಟಿಗೆ ಹೋಗಿ ಮಾಡ್ತಾ ಇದ್ದೆ. ತುಂಬಾ ಕೆಲಸ ಇವರ ಯಜಮಾನರು ಮಾಡ್ತಾ ಇದ್ರು, ಹಾಗೆ ಅವರ ಒಟ್ಟಿಗೆ ನಾನು ಸಹ ಎಲ್ಲ ಪ್ರತಿಯೊಂದು ಕೆಲಸ, ಗೊಬ್ಬರ ಹೊರುವುದು, ಎಲ್ಲ ಮಕ್ಕಳನ್ನು ಒಟ್ಟು ಸೇರಿಸಿಕೊಂಡೇ ಮಾಡ್ತಾ ಇದ್ದದು. ಕೃಷಿ ಕುಟುಂಬ ಅಂದ್ರೆ ಹಾಗೆ ಎಲ್ಲ ಸದಸ್ಯರು ಕೂಡ ಕೈ ಜೋಡಿಸಿದ್ರೆ ಕೃಷಿ ಯಶಸ್ವಿ ಆಗ್ತದೆ. ಕರೆಕ್ಟ್ ಸರ್, ಕರೆಕ್ಟ್. ನಮ್ಮ 4 ಮಕ್ಕಳಿಗೂ ಕೃಷಿಯ ಕುರಿತು ಯಾವುದು, ಅವರನ್ನು ಸಣ್ಣದಿರುವಾಗಲೇ ಪಳಗಿಸಿಟ್ಟಿದ್ದಾರೆ ಅಪ್ಪ. ಹಸಿರು ಪ್ರೀತಿ ಬೇಕು. ಹೌದು, ಹಸಿರು ಪ್ರೀತಿ ಬೇಕು. ಈಗೆಲ್ಲ ಕಲ್ತು ಎಲ್ಲ ಹೊರಗೆ ಹೋದ್ರೆ ಈಗಿನ ಹುಡುಗರು ಕೃಷಿಯಲ್ಲಿ ಅವರಿಗೆ ಆಸಕ್ತಿಯೇ ಇಲ್ಲ, ಬರುವುದೂ ಇಲ್ಲ ಮನೆಗಳಿಗೆ. ಬಂದ್ರು ಸಹ ಅಪ್ಪ ಎಂತ ಮಾಡ್ತಾರೆ ತೋಟದಲ್ಲಿ, ಅದು ಹೋಗಿ ನೋಡುವ ಮಾಡುವ ಅಲ್ಲ. ನನ್ನ ಮಕ್ಕಳು ಮಾಡ್ತಾರೆ, ಅದು ಬೇರೆ. ಆ ಹೆಚ್ಚಿನವರು ಸಹ ಅದರಲ್ಲಿ ಮಾಡುವುದೇ ಇಲ್ಲ. ನನಗೆ ಅದು ತುಂಬಾ ಬೇಸರ. ಸಾಮಾನ್ಯವಾಗಿ ಇಂತಹ ಸಂದರ್ಭ ಬಂದಾಗೆಲ್ಲ ಜನ ಹೇಳುವಂತಹದ್ದು ಕಾಲ ಬದಲಾಗಿದೆ ಅಂತ. ಆದ್ರೆ ಕಾಲ ಬದಲಾಗಿದೆಯೋ ಮನುಷ್ಯರು ಬದಲಾಗಿದ್ದಾರ? ಕಾಲ ಬದಲಾಗ್ಲಿಲ್ಲ ಸರ್, ಮನುಷ್ಯರೇ ಬದಲಾದ್ದು. ಮನುಷ್ಯರಿಗೆ ಹಳ್ಳಿಯ ಜೀವನ ಬೇಡ, ಸಿಟಿಗೆ ಹೋಗುವ. ಈಗ ಇಲ್ಲಿಯೇ ನನ್ನ ಅನುಭವಕ್ಕೆ, ಮೊನ್ನೆ ಕೊರೋನಾ ಬಂದ ನಂತರ 8 ಹುಡುಗರು ಬಂದಿದ್ದಾರೆ ಇಲ್ಲಿಂದ, ಬೆಂಗಳೂರಿಂದ. ಇಂದು SLC PUC ಆಗಿ ಓಡಿದವರು, ಸಣ್ಣ ಸಣ್ಣ ಜಾಬಿನಲ್ಲಿ ಇದ್ರು ಅಲ್ಲಿ. ಈಗ ಅವರನ್ನೆಲ್ಲ ತೆಗೆದು ಕೊರೋನಾ ಆದ ಮೇಲೆ ಹೋಗಿ ಅಂತ ಹೇಳಿದ್ರು. ಈಗ ಅವರು ಆ 8 ಜನ ಒಂದು ಗ್ಯಾಂಗ್ ಮಾಡಿ ಕೃಷಿಗೆ ಹೋಗ್ತಾರೆ. ಆ ಗುಂಪು ಅವರದೊಂದು ಗುಂಪೆ, ಅವ್ರು ಹೋಗುದಿದ್ರು 8 ಜನ ಹೋಗ್ತಾರೆ ನೋಡಿ ನೋಡಿ. ಹಾಗೆ ನಮಗೆ ಮರಳಿ ಗೂಡಿಗೆ ಅಂತ ಹೇಳಿದ ಹಾಗೆ ಬರಲೇಬೇಕು. ಯಾವ್ದಾದ್ರೇನು ಅಲ್ಲಿಯೂ ಕೂಲಿ ಅಲ್ಲ ಅವರಿಗೆ, ಸಿಟಿಯಲ್ಲಿ ಆದ್ರೂ ಕೂಲಿ ಅಲ್ವಾ. ಅಲ್ಲಿ ಸಂಪಾದನೆ ಮಾಡಿದ ಅರ್ಧಕ್ಕರ್ಧ ಬಾಡಿಗೆ ಕೊಡಬೇಕು. ಮತ್ತೆ ಇಲ್ಲಿ ಹಾಗೇನಿಲ್ಲ. ಈಗ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಒಂದು ಚಹಾ ಕೊಡ್ತಾರೆ 10 ಗಂಟೆಗೆ, ನಂತರ 1 ಗಂಟೆಗೆ ಊಟ, ನಂತರ 4 ಗಂಟೆಗೆ ಚಹಾ, 5 ಗಂಟೆಗೆ ಎದ್ದು ಹೋಗ್ತಾರೆ ನೋಡಿ. ಅವರು ಹೊತ್ತಾಗು ಎದ್ದುಕೊಂಡು ಹೋಗ್ತಾರೆ. ಈಗ ಸಿಟಿಯಲ್ಲಿ ಆಫೀಸಿನಲ್ಲಿ ಆದ್ರೂ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಈಗ ಅವರ 5 ಗಂಟೆಗೆ ಹೋಗುವವರು ರಾತ್ರಿ, ಈಗ ನನ್ನ ಮಗ ಎಲ್ಲ 10 ಗಂಟೆವರೆಗೆ ದುಡಿತಾನೆ, ಅವನಿಗೆ ಹೋಗ್ಲಿಕ್ಕೆ ಆಗ್ತದ? ಹಾಗೆ ಹುಡುಗರಿಗೆ ಅಂತ ಇದು ಈಗ ಪೇಟೆಯಿಂದ ಎಲ್ಲ ಹಳ್ಳಿಗೆ ಬಂದು ದುಡಿತಾರೆ, ಅದೊಂದು ಬಾರಿ ಒಳ್ಳೆ ಖುಷಿಯಾಗಿದೆ ನನಗೆ ಮಾತ್ರ. ಈಗ ಭತ್ತವನ್ನ ಬಿಟ್ಟು ನೀವು ಕಬ್ಬನ್ನ ಬೆಳೆದ್ರಿ, ಕಬ್ಬನ್ನ ಬಿಟ್ಟು ಅಡಿಕೆಯನ್ನ ಬೆಳೀತಾ ಇದ್ದೀರಿ, ಇವುಗಳಿಗೆಲ್ಲ ಗೊಬ್ಬರದ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತಾ ಇದ್ರಿ? ನಿಮ್ಮ ಹೈನುಗಾರಿಕೆ ಅಥವಾ ಹಸು ಸಾಕಣೆಯನ್ನ ಜೊತೆ ಜೊತೆಗೆ ಹೇಗೆ ತಗೊಂಡು ಹೋಗ್ತಾ ಇದ್ರಿ? ಆಗ ನಮಗೆ ಊರ ದನಗಳಿದ್ದವು, ಅದಕ್ಕೆ ಹಸಿ ಇದು ಎಲೆ ಸೊಪ್ಪು ತಂದು ಕೊಚ್ಚಿ ಹಾಕುದು ಅಂತ ಹೇಳ್ತು, ಅದರಲ್ಲಿ ತುಂಬಾ ಗೊಬ್ಬರ ಆಗ್ತದೆ, ಮತ್ತೆ ಅದನ್ನು ಹೊಂಡಕ್ಕೆ ತೆಗೆದು ಹಾಕಿ ಮತ್ತೆ ಈ ಇದ್ದ ತ್ಯಾಜ್ಯಗಳನ್ನೆಲ್ಲ ಹಾಕುದು, ಅದರ ಮೇಲೆ ಸಗಣಿ ಹಾಕುದು. ಹಾಗೆ ನಾವು ತುಂಬಾ ಇದು ಮಾಡ್ತಾ ಇದ್ದವು, ಇದು ಅಟ್ಟಿ ಗೊಬ್ಬರ ಅದು ಪೂರೈಕೆ ಆಗ್ತಾ ಇತ್ತು. ಮತ್ತೆ ಕಬ್ಬಿಗೆಲ್ಲ ಸ್ವಲ್ಪ ರಾಸಾಯನಿಕ ಹಾಕ್ಲೇಬೇಕು, ಅದು ಹಾಕಿ ಮಾಡ್ತಾ ಇದ್ವು. ಅದು ಒಂದು 6 ವರ್ಷ 7 ವರ್ಷ ಏನೋ ಮಾಡಿದೆವು. ಅದು ಕಟಾವಿಗೆ ಬಂದ್ರೆ ನಮಗೆ ಕಟಾವಿಗೆ ಜನ ಇಲ್ಲ, ಮತ್ತೆ ಅದು ಕಡ್ದಾದ ನಂತರ ಅದು ಒಣಗಿ ಅದರ ತೂಕ ಕಡಿಮೆ ಆಗುದು, ಅದಕ್ಕೆ ಲಾರಿ ಬರುವುದಿಲ್ಲ, ತುಂಬಾ ಸಮಸ್ಯೆ, ತುಂಬಾ ಸಮಸ್ಯೆ. ಕಬ್ಬು ಬೆಳೆದ್ರೆ ಎಲ್ಲಿಗೆ ಮಾರಾಟ ಮಾಡಬೇಕಿತ್ತು? ಬ್ರಹ್ಮಾವರಕ್ಕೆ ಸಕ್ಕರೆ ಕಾರ್ಖಾನೆಗೆ ಹೋಗ್ತಾ ಇತ್ತು. ಇಲ್ಲಿ ಎಲ್ಲವರೂ ಕಬ್ಬು ಮಾಡ್ತಾ ಇದ್ರು ಆಗ ಆ ಸಂದರ್ಭದಲ್ಲಿ. ಆಗ ಭಾರಿ ಕಷ್ಟ ಆಗ್ತಿತ್ತು, ಒಣಗಿ ಒಣಗಿ ಅರ್ಧಕ್ಕರ್ಧ ನಮಗೆ ನಷ್ಟ ಆದ, ಅದು ಬೇಡವೇ ಬೇಡ ಅಂತ ಹೇಳಿ ಅದನ್ನು ಬಿಟ್ಟು ಮತ್ತೆ ಸ್ವಲ್ಪ ಸ್ವಲ್ಪವೇ ಅಡಿಕೆ ಗಿಡ ಹಾಕಿ ಈಗ ಪೂರ್ತಿ 2 ಎಕರೆಯಲ್ಲಿ ಅಡಿಕೆ ಮರನೇ ಹಾಕಿದ್ದೇವೆ. ಈಗ ಅಡಿಕೆಯಲ್ಲಿ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಅಡಿಕೆಯಲ್ಲಿ ನಿರ್ವಹಣೆ ಅದಾಗ ಕಾಲಕಾಲಕ್ಕೆ ಅದಕ್ಕೆ ಈಟ್ ಹಾಕ್ಬೇಕು, ಮತ್ತೆ ಮದ್ದು ಬಿಡುವ ಟೈಮ್. ಈಗಲೂ ಕೂಡ ಹಟ್ಟಿ ಗೊಬ್ಬರ ಹಾಕ್ತಿರೋ ಅಥವಾ ರಾಸಾಯನಿಕ ಗೊಬ್ಬರ ಸೇರಿಸ್ತೀರಾ? ಹಟ್ಟಿ ಗೊಬ್ಬರ ಮೊನ್ನೆವರೆಗಿತ್ತು ಸರ್, ನಾವು ಇದಕ್ಕೆ ಹೊಂಡ ಮಾಡಿ ಅದರಲ್ಲಿ 2 ಹೊಂಡ ಹಟ್ಟಿ ಗೊಬ್ಬರ ನಾನು ಮಾಡ್ತಾ ಇದ್ದೆ. ಅದು ತೆಗೆದ ನಂತರ ಮತ್ತೊಮ್ಮೆ ಈಗ 1-2 ವರ್ಷದಿಂದ ನನಗೆ ಕೂಡುವುದಿಲ್ಲ ಅಂತೇಳಿ ದನಾನು ಮಾರಾಟ ಮಾಡಿ ಈಗ ಹಟ್ಟಿ ಗೊಬ್ಬರ ಇಲ್ಲ. ನಾವು ಈ ವರ್ಷ ಎಂತ ಮಾಡಿದ್ದೇವೆ, ಇದು ಹಾಕಿದ್ದೇವೆ ಕೋಳಿ ಗೊಬ್ಬರ, 1 ವರ್ಷ ಹಾಕಿದ್ವು. ಅದಕ್ಕೆ ಮತ್ತೆ ಕಾಯಿಲೆ ಬರ್ತದೆ ಜಾಸ್ತಿ ಅಂತ ಹೇಳ್ತಾರೆ, ನುಸಿ ಪೀಡೆ ಎಲ್ಲ ಜಾಸ್ತಿ ಬರ್ತದೆ, ಕೋಳಿ ಗೊಬ್ಬರ ಹಾಕ್ಲೇಬಾರ್ದು, ತೆಂಗಿನ ಮರಕ್ಕೆ ನುಸಿ ರೋಗ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಈ ವರ್ಷ ಆಡಿನ ಪಿಟ್ಟೆ ತಂದು ಹಾಕಿದೆವು ಎಲ್ಲದಕ್ಕೂ. ಆಡಿನ ಪಿಟ್ಟೆ ಅಂದ್ರೆ ಒಂದು ಬುಡಕ್ಕೆ ಎಷ್ಟು ಕಿಲೋ ಅಂತ ಲೆಕ್ಕಾಚಾರ? ಅದು ಒಂದು 6 ಸೇರು ಹಾಕ್ಲಿಕ್ಕೆ ಹೇಳಿದ್ರು. ಒಂದು ಹೆಡಿಗೆ ಗೊಬ್ಬರವನ್ನು ನಾವು 5 ಮರಕ್ಕೆ ಅಂತ ಹಾಕಿದೆವು, ಮತ್ತೆ ತೆಂಗಿನ ಮರಕ್ಕೆ ಒಂದೊಂದು ಇದಾವೆ ಗೋಣಿಯ ಸುರಿದಿದ್ದಾವೆ ನೋಡುವ ಅಂತ ಹೇಳಿ, ಒಳ್ಳೇದು ಆಗುದಿರಾ ಆಗ್ಲಿ ಅಂತ ಹೇಳಿ ಹಾಕಿದ್ವಿ. ಈ ವರ್ಷ ಅಂತೂ ನಾವೊಂದು 200-250 ಗೋಣಿ ಆಡಿನ ಗೊಬ್ಬರ ತೆಕೊಂಡಿದ್ದೇವೆ. ಬಳ್ಳಾರಿಯಿಂದ ಬರುವುದು ಒಳ್ಳೆ ಗೊಬ್ಬರ, ಒಳ್ಳೆ ಗೊಬ್ಬರ. ಒಂದು ಗೋಣಿಗೆ ಎಷ್ಟು? ಅದು 200 ರೂಪಾಯಿ. 130 ಉಂಟು, ಅವರು ಅಲ್ಲಿಂದ ಇಲ್ಲಿ ತಂದು ಕೊಡುವಾಗ 200 ರೂಪಾಯಿ ತಗೊಂಡ್ರು. ಹಸು ಸಾಕಣೆಗೆ ಒಂದು ಅಜೋಲಾ ಕುಂದ್ರ ನೀವು ಬೆಳೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ರಿ, ಇದ್ರ ಬಗ್ಗೆ ಹೇಳಿ. ಅಜೋಲಾ ನಮಗೆ ಒಕ್ಕೂಟದಿಂದ ಒಂದು 5,000 ಹೊಂಡ ತೆಗಿಲಿಕ್ಕೆ ಫ್ರೀಯಾಗಿ. ಒಕ್ಕೂಟದ ಬಗ್ಗೆ ನೀವು ಹೇಳ್ತಾ ಇದ್ರಿ? ಹಾಲಿನ ಒಕ್ಕೂಟ ಕುಲಶೇಖರದಲ್ಲಿ. ಹಾಗೆ ನಾನು ಅಜೋಲಾದ ಹೊಂಡ ಮಾಡಿ ಅಜೋಲಾ ಸ್ವಲ್ಪ ಒಂದು 4-5 ವರ್ಷ ಮಾಡಿದೆ, ಒಳ್ಳೆ ಹಾಲು ಕೊಡ್ತದೆ ದನ. ಹಾಗೆ ಅದನ್ನು ಮಾಡಿ ಒಂದು ಸ್ವಲ್ಪ ಸಮಯ ಆಗ ಮತ್ತೆ ಅದು ಅಜೋಲಾದ ಬೀಜ ಸಿಗದಾಯ್ತು, ಹಾಗೆ ಬಿಟ್ಟದನ್ನು. ಈಗ ಅಜೋಲವನ್ನ ತಿನ್ಲಿಕ್ಕೆಲ್ಲ ಈ ಹಸುಗಳು ಕೇಳ್ತವೋ ಅಥವಾ ಏನಾದ್ರು ಬೇಡ ಅಂತ ಹೇಳ್ತವೆ? ಅದನ್ನು ಹಿಂಡಿಯ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡ್ಬೇಕು, ಚೆನ್ನಾಗಿ ತಿಂತಾರೆ, ಮತ್ತೆ ಒಳ್ಳೆ ಜೀರ್ಣ ಎಲ್ಲ ಆಗ್ತದೆ ಅದು. ಹಾಗೆ ಈಗ ಭತ್ತದ ಗದ್ದೆಯಲ್ಲೆಲ್ಲ ನೈಸರ್ಗಿಕವಾಗಿ ಅಜೋಲ ಇರ್ತಿತ್ತ? ಮೊದಲು ಇರ್ತಿತ್ತು, ನಟ್ಟು 2-3 ದಿವಸ ಆಗುವಾಗ ಸೈಡ್ನಲ್ಲಿ ಹೀಗೆ ಬಂದು ಹೊಂದುತ್ತದೆ ಅದು. ಅದನ್ನು ತಂದು ಹಾಕಿದ್ರೆ ಆಗ್ತದೆ, ಇಲ್ಲಿ ಬೇಕಲ್ಲ. ಈಗ ಎಲ್ಲವರು ಅಡಿಕೆ ಮಾಡೋದನ್ನೇ ಮಾಡ್ತಾರೆ, ಗದ್ದೆ ಇಲ್ಲ ಇಲ್ಲಿ. ಭತ್ತ ಅಕ್ಕಿ ಸಿಗ್ತದೆ ತಗೊಂಬರ್ತಾರೆ. ಸರಿ, ಈಗ ತರಕಾರಿ ಕೃಷಿಯಲ್ಲಿ ಬಹಳ ಆಸಕ್ತಿಯಿಂದ ನೀವು ತೊಡಗಿಸಿಕೊಂಡಂತವ್ರು ಹೇಳಿದ್ರೆ ಒಂದು ಖುಷಿ, ತರಕಾರಿಯೇ ಅದು ಒಂದು ಖುಷಿಯೇ ಬೇರೆ ಸರ್. ಈಗ ಬೆಳಿಗ್ಗೆ ಎದ್ದು ಅದಕ್ಕೆ ಒಂದು ಬುಡಕ್ಕೆ ಹೋಗಿ ನೀರ್ ಹಾಕೋದು, ಅದರಲ್ಲಿ ಹುಳ ಉಂಟಾ ಅಂತ ನೋಡುವುದು, ಮತ್ತೆ ಕೊಯ್ದುಕೊಂಡು ಬರುದು, ಮತ್ ನಾವು ಕೊಯ್ದು ನಮಗೆ ಜಾಸ್ತಿ ಇದನ್ನು ಹೊರಗೆ ಕೊಡುದು ಯಾರಾದ್ರೀಗೆ ಬಂದ್ರೆ ಪದಾರ್ಥ ಮಾಡಿ ಅಂತ. ಅಂತೂ ನಮಗೆ 1-4 ರೇಟು ಕೊಟ್ಟು ತರ್ಬೇಕು ಅಂತಿಲ್ಲ, ಮನೆ ಖರ್ಚಿಗೆ ಸಾಕು ನಮಗೆ. ಹಾಗೆ ಮಕ್ಕಳಿಗೂ ಆಗ್ತದೆ ನೋಡಿ, ಈಗ ಬಸಳೆ ಎಲ್ಲ ಬಂದ್ರೆ ಮಕ್ಕಳೆಲ್ಲ ಬಂದ್ರೆ ಎಲ್ಲ ಕೊಡ್ತೇನೆ ನಾನು, ತರಕಾರಿ ಎಲ್ಲ ಕೊಂಡೋಗ್ತಾರೆ. ಹಾಗೆ ತರಕಾರಿಯದೊಂದು ಮಳೆಗಾಲ ಬೇಸಿಗೆಗಾಲ ಮನೆಯಲ್ಲೇ ಮಾಡ್ತೇನೆ ನಾನು, ತೊಂದರೆ ಇಲ್ಲ, ಅದೊಂದು ಖುಷಿ ಬೇರೆ. ಮತ್ತೆ ಹಸು ಸಾಕಣೆ ಮಾಡುವ ಸಂದರ್ಭದಲ್ಲಿ ನೀವು ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ರು, ಈಗ ಹೇಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಹೇಗೆ? ಈಗ ಅಂತ ಹೇಳಿದ್ರೆ ಇಲ್ಲಿ ಒಂದು ಏಡಿನ ಪಿಟ್ಟೆ ಸ್ವಲ್ಪ ತಂದ ಆಕೆ, ಅದು ಅದೇನು ಪ್ರಯೋಜನ ಆಗುದಿಲ್ಲ. ಇಲ್ಲಿ ಒಂದು ಹುಡುಗ ಇದ್ದಾನೆ, ಅವನೊಂದು 4 ದನ ತಂದು ಕಟ್ಟುತ್ತಾನೆ ಮೇಯ್ಲಿಕ್ಕೆ, ಅದನ್ನು ಒಂದು ಬಕೆಟ್ ಎತ್ಕೊಂಡು ಹೋಗಿ ಎಕ್ಕಿಕೊಂಡು ಬರುದು ನಾನು ಸಗಣಿಯನ್ನು. ಸಗಣಿ ಎಕ್ಕಿಕೊಂಡು ಬಂದು ಆ ಮಾರನೇ ದಿವಸ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಎಲ್ಲ ಕಲಸಿ ಸ್ವಲ್ಪ ಸ್ವಲ್ಪ ಒಂದೊಂದು ಪಾಟೆ ಒಯ್ಯುವುದು. ಮತ್ತೆ ಅದು ಬೇರೆ ಅದರ ಒಂದು ಪ್ರಯೋಜನ ಉಂಟಲ್ಲ ಗೊಬ್ಬರ, ಸಗಣಿ ಗೊಬ್ಬರದು. ಮತ್ತೆ ಸೂಂಟು ಮಣ್ಣು ಹಾಕ್ತೇವೆ, ಮತ್ತೆ ಸಾಲದ ಇದ್ದದಕ್ಕೆ ಒಳ್ಳೇದಾಗುದಿಲ್ಲ, ಸ್ವಲ್ಪ ರಾಸಾಯನಿಕ ಸೂಪಲವ ಅದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಹಾಕುದು ಹಾಕುದು. ಈ ಸುಡುಮಣ್ಣು ಮಾಡುವ ವಿಧಾನ ಬಗ್ಗೆ ಹೇಳಿ, ಮತ್ತೆ ಇದರ ಒಂದು ಉಪಯೋಗ ಏನು, ಯಾವ ಸಂದರ್ಭದಲ್ಲಿ ಹಾಕ್ಬೇಕಿದನ ಸುಡುಮಣ್ಣು? ಅದು ತುಂಬಾ ಈ ಮರ ಕಾಡೆಲ್ಲ ಇದ್ದಲ್ಲಿ ಈ ದರಗಳೆಲ್ಲ ಬಿದ್ದು ನೋಡಿ ತುಂಬಾ ಕಪ್ಪು ಕಪ್ಪು ಕಪ್ಪು ಗೊಬ್ಬರ ಇರ್ತದೆ. ಅದನ್ನು ಈ ಮಾಡಲು ಸೋಗೆ ಹಾಳೆ ಎಲ್ಲ ಹಾಕಿ ಮತ್ತೆ ಅಡಿಕೆ ಸಿಪ್ಪೆ ಎಲ್ಲ ಒಂದು ಪದಾರ ಅದು ಹಾಕುದು. ಅದರ ನಂತರ ಈ ಮಣ್ಣು ಹಾಕ್ಬೇಕು, ಒಂದು ಪದಾರ ಈ ಕಾಡು ಮಣ್ಣೆಲ್ಲ ತಂದು ಹಾಕ್ಬೇಕು, ಸುತ್ತ ಹಾಕ್ಬೇಕು. ಹಾಗೆ ಹಾಕಿ ಮೇಲೆಗೆ ಸ್ವಲ್ಪ ತುಂಬಾ ಮಣ್ಣು ಹಾಕಿ ಬಿಡ್ಬೇಕು. ಅದು ಸುಮಾರು ದಿವಸ ಒತ್ತಬೇಕು. ಒಂದು ದಿವಸ ಎರಡು ದಿವಸದಲ್ಲಿ ಒತ್ತಿದ್ರೆ ಆಗ್ಲಿಕ್ಕಿಲ್ಲ, ಒಂದು 10-12 ದಿವಸ ಬೆಂಕಿ ಬಿಡದೆ ಅದು ಉರಿದುಕೊಂಡಿದ್ರೆ ಒಳ್ಳೆ ಸುಂಟು ಮಣ್ಣು ಬಾರಿ ಲಾಯ್ಕ್ ಆಗ್ತದೆ. ನಾನು ತರಕಾರಿಗೆಲ್ಲ ಅದನ್ನೇ ಹಾಕ್ತೇನೆ, ಹೂವಿನ ಗಿಡಕ್ಕೆ. ಮತ್ತೆ ಈಗ ಸ್ವಲ್ಪ ಅಡಿಕೆ ಗಿಡ ಎಲ್ಲ ಸ್ವಲ್ಪ ಚಂದ ಇಲ್ಲ ಅಂತ ಹೇಳಿದ್ರೆ ಒಳ್ಳೇದಿಲ್ಲ ಅಂತ ಹೇಳಿ ಅದಕ್ಕೂ ಸ್ವಲ್ಪ ಸೂಟು ಮಣ್ಣು ಹಾಕಿದ್ರೆ ಒಳ್ಳೇದಾಗ್ತದೆ. ಬಸಳೆಗೆ ಈಗ ತರಕಾರಿಗೆಲ್ಲ ಬೀಜ ಹಾಕುವಾಗ ಸುಡುಮಣ್ಣು ಹಾಕುವಂತದ್ದು ಅಥವಾ ಗಿಡ ಬೆಳೆಯುತ್ತಾ ಇರುವಾಗ ಹಾಕುವಂತದ್ದು ಅಥವಾ ಹೂ ಬಿಡುವಾಗ ಹಾಕುವುದು? ಸೂಟು ಮಣ್ಣು ಹಾಕಿ ಬೀಜ ಹಾಕಿದ್ರೆ ಒಳ್ಳೇದಾಗ್ತದೆ. ಸ್ವಲ್ಪ ಹೌದು ಸಾಲು ತೆಗಿಬೇಕು, ಸಾಲು ತೆಗೆದು ಸೂಂಟು ಮಣ್ಣು ಹಾಕಬೇಕು, ಬೆಚ್ಚೆ ಇರಬಾರ್ದು. ಅದಕ್ಕೆ ಸ್ವಲ್ಪ ನೀರಾಕಿ ಗೊದ್ದಲಿಯಲ್ಲಿ ಸರಿಗೆ ಮಿಕ್ಸ್ ಮಾಡಿ ಅದಕ್ಕೆ ದೂರ ದೂರ ಒಂದು ಬೀಜ ಹಾಕಿದ್ರೆ ಅದು ಬೇಗ ಬರ್ತದೆ, ಮೊಳಕ್ಕೆ ಗಟ್ಟಿ ಬರ್ತದೆ. ಅದು ಒಳ್ಳೆ ಒಂದು ಫಲವು ಸಹ ಜಾಸ್ತಿ ಕೊಡ್ತದೆ. ಮತ್ತೆ ಸ್ವಲ್ಪ ಒಂದೆರಡೆರಡು ಎಲೆ ಎಲ್ಲ ಆದ ನಂತರ ಸ್ವಲ್ಪ ಸ್ವಲ್ಪ ಸುತ್ತ ಸಗಣಿಯ ಹುಡಿ ಅಂತೆಲ್ಲ ಅದೇ ಹಾಕ್ಬೇಕು, ಒಳ್ಳೇದಾಗ್ತದೆ. ಅದು ಒಣಗಿದ ಸಗಣಿ ಹುಡಿ ಒಳ್ಳೇದಾಗ್ತದೆ. ಮತ್ತೆ ಮತ್ತೆ ಸೂಟು ಮಣ್ಣು ಹಾಕುದು. ಮತ್ತೆ ನಾವು ಸೊಪ್ಪು ಇಡ್ತೇವೆ ಬುಡಕ್ಕೆ, ಸೊಪ್ಪು ಇಡ್ತೇವೆ. ಸೊಪ್ಪು ಇಟ್ಟರೆ ಅದು ಬಿಸಿಲಿಗೆ ಒಣಗುವುದು ಇಲ್ಲ, ಮತ್ತೆ ನೀರು ಇದ್ರೂ ಸಹ ಅದು ಕಸೆ ಎಲ್ಲ ಹಾಕಿರ್ತದೆ. ಅದರ ಮೇಲೆಯೂ ಮಣ್ಣು ಹಾಕ್ಬಹುದು. ನಾನು ಅದಕ್ಕೆಲ್ಲ ಸೊಪ್ಪು ಇಟ್ಟಿದ್ದೇನೆ, ತುಂಬಾ ಹಸಿರು ಸೊಪ್ಪು ಕಡ್ದು ತಂದು ಇಟ್ಟಿದ್ದು. ಹಾಗೆ ಆಮೇಲೆ ಈಗ ಬೆಂಡೆ ಆಗ್ಬಹುದು ಅಥವಾ ಸೌತೆ ಆಗ್ಬಹುದು ಇಂತ ತರಕಾರಿಗಳೆಲ್ಲ ಒಂದು ಸಾರಿ ಹೂ ಬಿಡ್ತವೆ, ಕಾಯಿ ಆಗ್ತವೆ, ನಿಲ್ತವೆ, ಆಮೇಲೆ ಪುನಃ ಎರಡನೇ ಸಾರಿ ಅದು ಹೂ ಬಿಡುವುದಿಲ್ಲ ಅಂತ ಒಂದು ಸಮಸ್ಯೆ ಬರ್ತದೆ. ಯಾಕೆ ಹಾಗಾಗಿ ಈಗ ಸಮಸ್ಯೆ ಬರ್ತದೆ? ಅದಕ್ಕೆ ಗೊಬ್ಬರ ಸಾಕಾಗುದಿಲ್ಲ. ಗೊಬ್ಬರ ಸರಿ ಹಾಕ್ತಾ ಇರಬೇಕು. ನಾವು 8 ದಿನಕ್ಕೊಮ್ಮೆ ಅದರ ಬುಡಕ್ಕೆ ಹಾಕ್ತಲೇ ಇರಬೇಕು. ಮಕ್ಕಳಿಗೆ ಪೌಷ್ಟಿಕಾಂಶ ಕೊಟ್ಟಾಗೆ ಅದಕ್ಕೂ ಸಹ ಹಾಕ್ತಾನೆ ಇರಬೇಕು. 8 ದಿವಸಕ್ಕೊಮ್ಮೆ ಕೊಡ್ತಾ ಇದ್ರೆ ಅದು ಅಷ್ಟು ಹೂ ಬಿಡ್ತದೆ, ಬರ್ತದಲ್ಲ, ತೊಂದರೆ ಇಲ್ಲ. ಅದು ಮತ್ತೆ ಮತ್ತೆ ಗಿಡ ಬೆಳೆದಾಗುವ ಅಷ್ಟು ಇದು ಬರುವುದಿಲ್ಲ, ಫಸಲು ಕೊಡುದಿಲ್ಲ, ಸುರುಗೆ ಕೊಡ್ತದೆ, ತೊಂದರೆ ಇಲ್ಲ. ಆಮೇಲೆ ಈಗ ಬೇರೆ ಬೇರೆ ಕೀಟಗಳು ಮತ್ತೆ ರೋಗಗಳೆಲ್ಲ ಬರ್ತಲ್ಲ, ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಅದೊಂದು ಬಾರಿ ಕಷ್ಟದ ಇದು. ಈಗ ಬದನೆ ನಟ್ರ ಅದ ಕೊಡಿಯನ್ನು ಒಂದು ಹುಳ ಬಂದು ತಿಂತದೆ, ಪ್ರತಿಯೊಂದು ಕಾಯಿಯನ್ನು ತಿಂತದೆ. ಮತ್ತೆ ಮೊದಲೆಲ್ಲ ನಾವು ಅವ್ರು ಹೇಳಿದಾಗ ಇದು ಗೋಮೂತ್ರ ಸಿಂಪಡಿಸ್ತಾ ಇದ್ದೆವು, ಅದು ಆಗ್ತದೆ. ಅದು ಅಲ್ಲದಿದ್ರೆ ಈ ಬೆಳ್ಳುಳ್ಳಿ ಉಂಟಲ್ಲ, ಬೆಳ್ಳುಳ್ಳಿಯನ್ನು ಸಣ್ಣ ಗುದ್ದಿ ಅದಕ್ಕೆ ಸ್ವಲ್ಪ ಗಾಂಧಾರಿ ಮೆಣಸು ಅದನ್ನು ಹೌದು ಹಾಕಿ ಅದನ್ನು ಸಣ್ಣ ಅರ್ದು ಅದನ್ನು ಸ್ಪ್ರೇ ಮಾಡಿದ್ರೆ ಸಾಧಾರಣ ಕಡಿಮೆ ಆಗ್ತದೆ. ಬೆಳ್ಳುಳ್ಳಿ ರಸ, ಜೀರಿಗೆ ಮೆಣಸು, ಜೀರಿಗೆ ಮೆಣಸು ಒಳ್ಳೇದಾಯ್ತು, ತುಂಬಾ ಗಾಂಧಾರಿ ಮೆಣಸು ಅದು ಸ್ಪ್ರೇ ಮಾಡಿದ್ರೆ ಸಾಧಾರಣ ಹುಳಗಳು ಬರುವುದಿಲ್ಲ, ಹೋಗ್ತವೆ. ಮತ್ತೆ ಈಗ ಎಂತದ್ದು, ಈಗ ಯಾವ್ದು ಇಲ್ಲ ನಮ್ಮ ಸೊಸೈಟಿಲಿ, ಯಾವ ಕೀಟನಾಶಕವೂ ಇಲ್ಲ. ಕೀಟನಾಶಕಕ್ಕಿಂತ ಈ ಸಾವಯವ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು. ಕಿಪ್ಪಲಿ ಕೃಷಿಯನ್ನು ಕೂಡ ನೀವು ಒಂದಷ್ಟು ಗಿಡವನ್ನು ನೆಟ್ಟು ಬೆಳೆಸ್ತಾ ಇದ್ರಿ, ಇದ್ರ ಬಗ್ಗೆ ಹೇಳಿ. ಇಪ್ಪಲಿ ನನ್ನ ಮಗ ಸ್ವಲ್ಪ ಗಿಡ ತಂದ, ಅದನ್ನು ನೋಡಿ ಎಲ್ಲ ಮರದ ಬುಡಕ್ಕೆಲ್ಲ ನಟ್ಟಿದ್ದೇವೆ. ಹಿಡಿತದೆ ಮಳೆಗಾಲದಲ್ಲಿ, ಅದು ಕೊಳ್ತು ಹೋಗ್ತದೆ. ಈಗ ಮುಟ್ಟುವಾಗಲೇ ಮೆತ್ತಗೆ ಆಗ್ತದೆ ಹಣ್ಣು. ಈಗ ಕೊಯ್ದು ಒಣಗಿಸಬಹುದು. ಅದಕ್ಕೆ ನೀರ್ ಹಾಕ್ತೇನೆ ನಾವು, ಪೈಪ್ ನಲ್ಲಿ ಹಿಡಿತೇವೆ. ಅದು ಹಣ್ಣು ಅದನ್ನ ಈಗ ಒಣಗಿಸಿದ್ರೆ ಕೆಜಿಗೆ 800 ರೂಪಾಯಿ ಉಂಟು. ಕಿಲೋ ಲೆಕ್ಕದಲ್ಲೆಲ್ಲ ಸಿಗ್ತದೆ ನಿಮಗೆ? ಕಿಲೋ ಲೆಕ್ಕದಲ್ಲಿ ಉಂಟು, ಒಂದು 1.5 ಕೆಜಿ ಅಷ್ಟು ಉಂಟು ನಂಗೆ. ಎಷ್ಟು ದಿವಸ ಒಣಗಿಸಬೇಕಾಗ್ತದೆ ಅದಕ್ಕೆ? ತುಂಬಾ ಒಣಗಿಸ್ಬೇಕು ಸರ್. ಅದು ಬಿಸಿಲು ಸಾಧಾರಣ ಮುಟ್ಟಿದ್ರು ಸಹ ಮತ್ತೆ ತೆಗ್ದು ಇಡುವಾಗ ಸ್ವಲ್ಪ ಮೆತ್ತಗೆ ಆಗ್ತದೆ. ಅದ ಎಂತ ಇನ್ನು ಪೇಟೆಯಲ್ಲಿ ಇರೋದು ಗಟ್ಟಿ ಇರ್ತದೆ, ಅದಕ್ಕೆ ಎಂತ ಕೆಮಿಕಲ್ಸ್ ಹಾಕ್ತಾರೆ ಗೊತ್ತಿಲ್ಲ ನಮಗೆ. ಇದು ನಮ್ಮ ಇಪ್ಪಲಿ ಒಣಗಿದ ಸಹ ಮೆತ್ತಗೆ ಇರ್ತದೆ, ಅದೆಂತದ್ದು ಗೊತ್ತಿಲ್ಲ. ಈಗ ಇದನ್ನ ಮಾರಾಟ ಮಾಡೋದಂದ್ರೆ ಎಲ್ಲಿ ಮಾರಾಟ? ಇಲ್ಲಿ ಪುತ್ತೂರಿನಲ್ಲಿ ತಗೊಳ್ತಾರೆ. ಅಲ್ಲಿ ಆಯುರ್ವೇದಿಕ್ ಮದ್ದು ಮಾರಾಟ ಮಾಡುವ ಒಂದು ಅಂಗಡಿ ಉಂಟು. ಅಲ್ಲಿ ನಿಮ್ಮ ಎಂತ ಅಮೃತ ಬಳ್ಳಿ ಕೊಂಡೋಗಿ ಕೊಟ್ಟರು ತಗೊಳ್ತಾರೆ, ಪ್ರತಿಯೊಂದು ತಗೊಳ್ತಾರೆ. ಈಗ ಈ ಹಿಪ್ಪಲಿಯ ಕೃಷಿ ಸುಲಭವ ಹೇಗೆ ಇದು? ಈಗ ವೀಳ್ಯದೆಲೆ ಕೃಷಿ ಮಾಡಿದಾಗ ಮಾಡಬಹುದು, ಹಿಡಿತದೆ, ತುಂಬಾ ಹಿಡಿತದೆ. ಅದು ಕೊಯ್ದು ಅದು ಹಣ್ಣು ಆಗುವಾಗ ಅವು ಕೊಯ್ಬೇಕು, ಅಲ್ಲದಿದ್ರೆ ಒಂದು ಹಕ್ಕಿ ಬಂದು ತಿಂತದೆ ಅದನ್ನು. ಗಿಳಿ ಅಂತ ಗಿಳಿಯದ್ದು ಒಂದು ಹಸೂರು ಬಂದು ತಿಂತದೆ. ಅದು ಹಣ್ಣಾಗುವಾಗ ಆಗುವಾಗ ಕೊಯ್ಬೇಕು, ಕೊಯ್ಬೇಕು, ಕೊಯ್ದು ಕೊಯ್ದು ಹಾಗೆ ಒಣಗಿಸಿದ್ರೆ ಆಗ್ತದೆ, ತೊಂದರೆ ಇಲ್ಲ. ಸರಿಯಾಗಿ ಮಾಡಿದ್ರೆ ಹಿಪ್ಪಲಿಯಲ್ಲಿ ಲಾಭ ಉಂಟು. ಆಮೇಲೆ ಈಗ ರಾಜ್ಯ ಸರ್ಕಾರ ಆಗ್ಬಹುದು, ಕೇಂದ್ರ ಸರ್ಕಾರ ಆಗ್ಬಹುದು, ಬೇರೆ ಬೇರೆ ಸವಲತ್ತುಗಳನ್ನ ಸಹಾಯಧನವನ್ನ ಕೊಡ್ತಾರೆ, ಸ್ವಸಹಾಯ ಸಂಘಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ ಅಥವಾ ಮಹಿಳೆಯರಿಗೆ ಅಂತೇಳಿ. ಇಂತಹ ಸವಲತ್ತುಗಳನ್ನ ಪಡೆಯುವಲ್ಲಿ ನೀವು ಯಾವ ರೀತಿ ನೆರವಾಗ್ತಾ ಇದ್ದೀರಿ? ನಾನೀಗ ಎಡೆ ಸಸಿ ಹಾಕ್ಲಿಕ್ಕೆ ಒಂದು 600 ಸಸಿ ಹಾಕಿದೆ ಸರ್. ಅದು ನಮ್ಮ ಉದ್ಯೋಗ ಖಾತ್ರಿಯಿಂದಲೇ, ನಮಗೆ ತೋಟಗಾರಿಕೆ ಇಲಾಖೆಯಿಂದ ನನಗೆ 40,000 ಹಣ ಬಂತು. ಅದು ಹೇಗೆ ಪಡ್ಕೊಂಡ್ರಿ ಹೇಳಿ? ಅಲ್ಲಿ ಅರ್ಜಿ ಹಾಕುದು ಹೇಗೆ? ಅರ್ಜಿ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಅರ್ಜಿ ಫಾರ್ಮ್ ಅವ್ರು ಕೊಡ್ತಾರೆ, ಅದನ್ನು ಫಿಲ್ಅಪ್ ಮಾಡಿ, ಮತ್ತೆ ನಮ್ಮದು ಒಂದು RTC ಇಡ್ಬೇಕು, ಒಂದು ಆಧಾರ್ ಕಾರ್ಡ್, ಇದು ಬ್ಯಾಂಕ್ ಅಕೌಂಟ್, ಒಂದು ಫೋಟೋ ಎಲ್ಲ ಕೊಡ್ಬೇಕು, ಮತ್ತೆ ರೇಷನ್ ಕಾರ್ಡ್ ಎಲ್ಲ ಅಲ್ಲಿ ಅಂಟಿಸಿ ಕೊಟ್ಟು ಒಂದು ಅವರು ಇಟ್ಟುಕೊಳ್ತಾರೆ, ಒಂದು ಬೆಂಗಳೂರಿಗೆ ಕಳಿಸಿ ಕೊಡ್ತಾರೆ. ನಂತರ ಅಲ್ಲಿಂದ ಆರ್ಡರ್ ಬರ್ತದೆ ನಮಗೆ ಇದು ಮಾಡಿಸ್ಲಿಕ್ಕೆ. ಈ ಜಾಬ್ ಕಾರ್ಡ್ ಇಡ್ಬೇಕು, ಜಾಬ್ ಕಾರ್ಡ್ ಉಂಟು ನನ್ನ ಹೆಸರಿನಲ್ಲಿ. ಹಾಗೆ ಆ ಜಾಬ್ ಕಾರ್ಡ್ ಅನ್ನು ಅದನ್ನು ಒಂದು ಜೆರಾಕ್ಸ್ ಮಾಡಿ ಇಡ್ಬೇಕು. ಮತ್ತೆ ಅವರು ಬಂದು ಸರ್ವೆ ಮಾಡ್ತಾರೆ, ತೋಟದಲ್ಲಿ ಎಷ್ಟು ಗಿಡ ನೆಡ್ಲಿಕ್ಕೆ ಜಾಗ ಉಂಟು ಅಂತ ಹೇಳಿ ಸರ್ವೆ ಮಾಡ್ಲಿಕ್ಕೆ ಬರ್ತಾರೆ ತೋಟಗಾರಿಕೆ ಇಲಾಖೆಯಿಂದ. ಮತ್ತೆ ಸರ್ವೆ ಮಾಡಿ ಮತ್ತೆ ನಡ್ಲಿಕ್ಕೆ ಶುರು ಮಾಡ್ತೇವೆ. ನಟ್ಟ ಮೇಲೆ ಮತ್ತೂ ಬಂದು ಫೋಟೋ ತೆಗಿತಾರೆ, ಅದು ನಾವು ನಿಂತೆಲ್ಲ ತೆಗಿಬೇಕು. ಮತ್ತೆ ಗಿಡವನ್ನೆಲ್ಲ ಲೆಕ್ಕ ಮಾಡ್ತಾರೆ, ಲೆಕ್ಕ ಮಾಡಿ ಅದು ಎಷ್ಟು ಗಿಡಕ್ಕೆ ಎಷ್ಟು ಅಂತ ಗೊತ್ತಿಲ್ಲ. ಹೊಂಡ ತೆಗೆದು ಗಿಡ ನಟ್ಟ ನಂತರ ಬಂದು ಹಾಗೆ 3 ಬಾರಿ ನಂಗೆ 40,000 ಹಣ ಬಂತು. ಅಂತೂ ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ನಿಮ್ಮ ಜಮೀನಿನಲ್ಲಿಯೂ ಕೂಡ ಒಂದು ಕೆಲಸವನ್ನು ಮಾಡಿಸಬಹುದು. ಹೌದೌದೌದು. ಈ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ಉಂಟ? ಈಗ ಮಾಹಿತಿ ಉಂಟು, ಅದು ನಾನು ಗೊತ್ತಿದ್ದನ್ನು ಹೇಳ್ತೇನೆ, ಇಲ್ಲಿ ಕೆಲವು ಕೃಷಿಕರಿಗೆಲ್ಲ ಹೇಳಿಕೊಡ್ತೇನೆ, ಹೀಗೆ ಹೀಗೆ ಉಂಟು ವಿಷಯ ಮಾಡಿ ಅವರೇ ಹೇಳ್ತಾರೆ. ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಹೇಳಿದರು, ಯಾರು ಇದು ಹಣ ಉಂಟು ಬಂದಿದೆ ಉದ್ಯೋಗ ಖಾತ್ರಿಯಲ್ಲಿ ಎಡೆ ಸಸಿ ನಡ್ಲಿಕ್ಕೆ, ನೀವು ಹೇಳಿ ಯಾರಾದ್ರೂ ಇದ್ರೆ ಅಂತ ನನ್ನ ಹತ್ರನೇ ಹೇಳಿದರು. ಹಾಗೆ ಸುಮಾರು ಜನರಿಗೆ ಹೇಳಿದೆ, ಹೋಗಿದ್ದಾರೆ ಎಲ್ಲ, ಎಲ್ಲ ಪಡ್ಕೊಂಡಿದ್ದಾರೆ. ಇನ್ನೊಂದು ವಿಷಯ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಇದರ ಒಂದು ವಿಶೇಷತೆ ಬಗ್ಗೆ ಹೇಳಿ. ಅದು ನಮ್ಮ ಸೊಸೈಟಿಯಲ್ಲಿ ಅವರು ಹೇಳಿದ್ರು, ನೀವು ಒಂದು ಎಕರೆಗೆ 800 ರೂಪಾಯಿ ಕಟ್ಟಿದ್ರೆ ನೀವು ಇದು ಎಂತ ಕೃಷಿ ಪ್ರಕೃತಿ ವಿಕೋಪದಿಂದ ಹಾಳಾಗ್ಲಿ ಹಾಳಾಗದೇ ಇರಲಿ ನಿಮಗೆ ಬರ್ತದೆ ಇಂತಿಷ್ಟು ಹಣ ಅಂತ. ಹಾಗೆ ನಾನು ಎಂತದ್ದು ಕೊಡ್ಬೇಕಂದ್ರೆ ಒಂದು ಆಧಾರ್ ಕಾರ್ಡ್ ಕೊಡಿ ನಾವೆಲ್ಲ ಮಾಡ್ತೇವೆ ಹೇಳಿದ್ರು. ಅಲ್ಲಿ ಕೊಟ್ಟೆ, RTC ಎಲ್ಲ ಇತ್ತು, ಕೊಟ್ಟು ಬಂದೆ. ಮತ್ತೆ ಅದು ಬರುವುದು DCC ಬ್ಯಾಂಕಿಗೆ, DCC ಬ್ಯಾಂಕಿಗೆ ಬಂದು ಇಲ್ಲಿಗೆ ಪಟ್ಟಿ ಬರ್ತದೆ. ಈಗ ತರಿಸಿ ಕೊಡ್ತಾರೆ, ಅಲ್ಲದ್ರೆ ನಾವು DCC ಬ್ಯಾಂಕಿಗೆ ಹೋಗ್ಬೇಕು, ಓಡಿ ಇಲ್ಲಿಗೆ ಬಿಸಿರೋಡಿಗೆ ಹೋಗ್ಬೇಕು. ಈಗ ಜನಗಳೆಲ್ಲ ಸ್ವಲ್ಪ ಮಾತಾಡಿ ಇಲ್ಲಿಗೆ ಕಳಿಸಿ ಕೊಡ್ತಾರೆ. ಹಾಗೆ ನನಗೆ 2 ಎಕರೆಗೆ 29,500 ಹಣ 2 ವರ್ಷದಿಂದ ಬರ್ತಾ ಉಂಟು. ಪ್ರತಿ ವರ್ಷ 29,000? ಹೌದು. 800 ರೂಪಾಯಿ ಕಟ್ಟಿರೋದು ನೀವು? ಹೌದು, 800 2 ಎಕರೆ 1,600, 29,000 ಹಣ ಬರ್ತದೆ. ಅಂದ್ರೆ ಯಾವ ರೀತಿ ನಷ್ಟ ಆದ್ರೆ ಕೊಡುವಂತದ್ದು? ಅದು ಜೋರು ಮಳೆ ಬಂದು ಇದು ಆದ್ರೆ. ನಿಮ್ಮ ತೋಟದಲ್ಲಿ ಆಗ್ಬೇಕು ಅಂತ ಇಲ್ಲ, ಊರಿನಲ್ಲಿ ಆದ್ರೆ? ಇಲ್ಲ ಇಲ್ಲ, ಊರಿನಲ್ಲಿ ಆದ್ರೆ ಕೊಡುದಿಲ್ಲ, ನಮ್ಮದು ನಾವು ಅವ್ರು ಬಂದು ಪಟ ತೆಗಿತಾರೆ ನೋಡ್ತಾರೆ ಎಷ್ಟು. ಈಗ ಕೊಳೆ ರೋಗ ಬಂದು ಅಡಿಕೆ ಹೇಗೆ ಬಿದ್ದಿದೆ, ಎಷ್ಟು ಎಷ್ಟು ಮಟ್ಟಿಗೆ ಬಿದ್ದಿದೆ ಅಂತೇಳಿ ಅದರ ಪ್ರಮಾಣವನ್ನು ಎಲ್ಲ ನೋಡ್ತಾರೆ. ಅಂತೂ ಇದು ಬಾರದಿದ್ರು ಸಹ ಕೊಡ್ತಾರೆ. ಈಗ 2 ವರ್ಷ ಆಯ್ತು ಈ ಕೊರೋನಾದಿಂದ, ಹಾಗೆ ಎಂತದ್ದು ಗೊತ್ತಿಲ್ಲ, ಹಾಗೆ 2 ವರ್ಷದಿಂದ ಬರ್ತಾ ಉಂಟು ನಮ್ಗೆ. ಆಮೇಲೆ ಸತ್ಯವತಿಯವರ ಈಗ ಅಂಗನವಾಡಿ ಬಾಲ ವಿಕಾಸ ಯೋಜನೆಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಇದರ ಬಗ್ಗೆ ಹೇಳಿ. ಅದು ನಮಗೆ ಬಾಲ ವಿಕಾಸ ಸಮಿತಿ ಅಂತ ಹೇಳಿ ಒಂದು 10-13 ಜನರನ್ನು ಮಾಡ್ತಾರೆ. ಈಗ ರೋಟರಿಯಿಂದ ಒಬ್ರು, ಎಲ್ಲ ಸಂಸ್ಥೆಗಳಿಂದ ಒಬ್ಬರನ್ನಾಗಿ ತೆಕ್ಕೊಳ್ತಾರೆ, ಮತ್ತೆ ಶಾಲೆಯಿಂದ ಮುಖ್ಯೋಪಾಧ್ಯಾಯರು, ಹಾಗೆ ನಾವು ಹಾಲಿನ ಸೊಸೈಟಿಯಿಂದ ನನ್ನನ್ನು ತೆಕ್ಕೊಂಡ್ರು. ಅದು ಪಂಚಾಯತ್ ಮೆಂಬರ್ ಒಬ್ರು ಬೇಕು ಅದಕ್ಕೆ, ಅವರು ಅಧ್ಯಕ್ಷರು ಅದಕ್ಕೆ. ಈಗ ಏನಾಗಿದ್ರೆ ಅವರ ಪೋಷಕರೇ ಒಂದು ಅಧ್ಯಕ್ಷರು ಮಾಡ್ತಾರೆ, ಮೊದಲು ಅವರೇ ಮಾಡುದು, ಅವರನ್ನೇ ಮಾಡುದು. ಪಂಚಾಯತ್ ಮೆಂಬರ್ ಯಾರೇ ಇರಲಿ ಆ ವಾರ್ಡಿನವರಿಗೆ ಅಧ್ಯಕ್ಷ ಪಟ್ಟ. ಹಾಗೆ ನಮಗೆ ಮೇಲ್ವಿಚಾರಣೆ ಎಲ್ಲ ನೋಡ್ಕೊಳ್ಬೇಕು, ಫುಡ್ ಯಾವ ತರದ್ದು ಬರ್ತದೆ, ಕಳಪೆ ಮಟ್ಟದ ಒಳ್ಳೇದ, ಮಕ್ಕಳಿಗೆ ಹೇಗೆ ಕೊಡ್ತಾ ಇದ್ದಾರೆ. ಅದು ಒಂದೊಂದು ದಿವಸ ಒಂದೊಂದು ಆಹಾರ ಮಕ್ಕಳಿಗೆ ಕೊಡ್ಲಿಕ್ಕೆ ಉಂಟು, ಪಟ್ಟಿ ಉಂಟಲ್ಲಿ, ಆ ಪಟ್ಟಿ ಪ್ರಕಾರನೇ ಕೊಡ್ಬೇಕು ಅವರು, ಅದು ತಪ್ಪಿಸಬಾರ್ದು. ಅದನ್ನೆಲ್ಲ ನಾವು ನೋಡಿಕೊಳ್ಬೇಕು, ಮತ್ತೆ CDPOಗೆ ಹೇಳ್ಬೇಕು ನಾವು ಮೇಲೆ, ಇವರು ತಪ್ಪು ಮಾಡಿದ್ರೆ ನಾವು ಅವರಿಗೆ ತಿಳಿಸಬೇಕು, ಅವರು ಬಂದು ಕ್ರಮ ತೆಕ್ಕೊಳ್ತಾರೆ, ಮತ್ತೆ ಮನೆಗೆ ಕೊಂಡೋಗ್ತಾರೆ, ಅದನ್ನೆಲ್ಲ ನೋಡಿಕೊಳ್ಬೇಕು. ಅಂಗನವಾಡಿಯ ಜೊತೆಗೆ ಈ ಮಹಿಳೆಯರು ಅಥವಾ ಗರ್ಭಿಣಿ ಮಹಿಳೆಯರು ಅವರಿಗೂ ಕೂಡ ಪೋಷಕಾಂಶ ಕೊಡುವಂತ ವ್ಯವಸ್ಥೆ? ಹೌದು, ಗರ್ಭಿಣಿಯರಿಗೆ ಮನೆಯಲ್ಲಿ ಬಂದು ಮಾತೃಭೋಜನ ಅಂತ ಒಂದು ಬಂತು, ಅದು ಈಗ ಮಾಡುವುದಿಲ್ಲ, ಯಾರು ಮಾಡುವುದಿಲ್ಲ, ಅವರಿಗೆ ಕೊಡ್ತಾರೆ, ಕೊಡುವುದು ನಾವು ಇಂತಿಷ್ಟು ಅಂತ ಅದೆಲ್ಲ. ಹೌದು, ಇದು ಹೆಸರು ಬೇಳೆ, ಹಾಲಿನ ಉಡಿ, ಅದು ತುಪ್ಪ, ಅದು ಕಡ್ಲೆ ಬೆಲ್ಲ ಅಂತ ಹೇಳಿ ಎಲ್ಲ ಒಬ್ಬೊಬ್ಬರಿಗೆ ಇಷ್ಟು ಅಂತ ಅದು ಲೆಕ್ಕ ಉಂಟು, ಅದನ್ನು ತೂಕಿಯೇ ಕೊಡುವುದು. ಮಕ್ಕಳಿಗೂ ಎಲ್ಲ ಉಂಟು, ಈಗ ಮಕ್ಕಳು ಶಾಲೆ ಹೋಗದಿದ್ರು ಸಹ ಅದು ಬರ್ತದೆ, ಅದು ಕೊಡ್ಬೇಕು ನಾವು. ಹಾಗೆ ಆಮೇಲೆ ರೈತ ಮಹಿಳಾ ಸ್ವಸಹಾಯ ಸಂಘಗಳು, ಇದರಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ? ಹೌದೌದು, ಅದು ಸುಮಾರು 10-18 ವರ್ಷ ಆಯ್ತು. ರೈತ ಮಹಿಳಾ ಸ್ವಸಹಾಯ ಗುಂಪು ಒಂದು ಮಾಡ್ಬೇಕು ಅಂತೇಳಿ ಗ್ರಾಮ ಸೇವಕರು ಬಂದ್ರು, ಬಂದು ಅಲ್ಲಿ ಇಲ್ಲಿ ಅಂತ ಹೇಳಿ ಎಲ್ಲ ತಿರುಗಿ ಬಂದು ಇಲ್ಲಿ ಲಾಸ್ಟ್ಗೆ ನಮ್ಮ ಮನೆಗೆ ಬಂದ್ರು. ಇಲ್ಲಿ ಬಂದು ನನ್ನ ಹತ್ರ ಒಂದು 10 ಜನವನ್ನು ಮಾಡಿ ಅಂತ ಹೇಳಿದ್ರು. ನಾನು ಮತ್ತೆ ಬರ್ಲಿಕ್ಕೆ ಫೋನ್ ಮಾಡುವಾಗ ಎಲ್ಲ ಬಂದ್ರು, ಮತ್ತೆ ಯಾರೋ ಒಂದು ಕಾರ್ಯದರ್ಶಿ ಒಂದು ಅಧ್ಯಕ್ಷರು ಬೇಕು ಅಂತ ಹೇಳಿದ್ರು, ನನ್ನನ್ನು ಅಧ್ಯಕ್ಷರು ಮಾಡಿದ್ರು. ಮತ್ತೆ ಆವಾಗ 10-10 ರೂಪಾಯಿ ಕಟ್ಲಿಕ್ಕೆ ವಾರಕ್ಕೆ ಒಂದು ಮೀಟಿಂಗು 10 ರೂಪಾಯಿ ಉಳಿತಾಯ. ಈಗ ನಾವು 15 ದಿನಕ್ಕೊಂದು ಮೀಟಿಂಗ್ ಮಾಡ್ತೇವೆ, 55 ರೂಪಾಯಿ 2 ಸಲ ಕಟ್ಟದೇವೆ. ಹಾಗೆ ಕಟ್ಟಿ ಅದ ತದನಂತರ ನಮಗೆ ಒಂದು ಪಾಕೆಟ್ ಮನಿ ಅಂತ ಹೇಳಿ ಒಂದು 7,000 ಬಂತು ಕೃಷಿ ಇಲಾಖೆಯಿಂದ. ನಂತರ ಕೇಳುವವರೇ ಇಲ್ಲ, ಬಂದು ನೋಡುವುದಿಲ್ಲ, ಯಾವುದು ಇಲ್ಲ ಅಂತ ಎಲ್ಲವರು ಬಿಟ್ರು. ದೇನ್ ಕೇಳೋಣ ಕುಳೆ ಇಜ್ಜಿ ಅಂತ ಹೇಳಿ ನಾವೆಂತ ಮಾಡಿದೇವೆ, ಇರ್ಲಿ ಹುಡುಗಿಯರಿಗಲ್ವಾ. ಮತ್ತೆ ನನಗೆ ತೋರಿತು ನನ್ನಿಂದಾಗಿ 4 ಜನಕ್ಕೆ ಉಪಕಾರ ಆಗುದಿದ್ರೆ ಆಗ್ಲಿ ಅಂತ ಹೇಳಿ ನಾನು ಅದನ್ನು ಬಿಡ್ಲಿಲ್ಲ, ನಾನೇ ಮುಂದುವರಿಸಿಕೊಂಡು ಹೋಗ್ತೇನೆ. ಈಗ ಏನೇನು ಚಟುವಟಿಕೆ ಮಾಡ್ತೀರಿ ಈಗ? ನಮ್ಗೆ ನಾವು ಎಂತ ಈಗ ದೇವಸ್ಥಾನಕ್ಕೆ ಒಂದು ಒಂತಿಗೆ ಕೊಡುವುದು, ಮತ್ತೆ ಈ ಪಾಪದವರ ಮದುವೆಗಳಿಗೆಲ್ಲ ಅವರ ನಮ್ಮ ಮತ್ತೆ ನಮ್ಮ ಗ್ರೂಪಿನಲ್ಲಿ ಇದ್ದವರಿಗೆ ಹೇಗೂ ಕೊಡ್ತೇವೆ. ಮತ್ತೆ ಈಗ ಕೇಳಿದ್ರೆ ಕೊಡ್ತೇವೆ. ಒಂದು ಎಂತ ಕಾಯಿಲೆ ಬಂದು ಹಣ ಇಲ್ಲದೆ ಆಸ್ಪತ್ರೆಗೆ ಹೋಗ್ಲಿ ಕೂಡದಂತವರಿಗೆಲ್ಲ ನಮ್ಮ ಗ್ರೂಪಿಂದ ಕೊಡ್ತೇವೆ ನಾವು, ಹಾಗೆಲ್ಲ ಕೊಡ್ತೇವೆ. ಈಗ 1.5-2.5 ಲಕ್ಷ ಹಣ ಆಗಿದೆ ನಮಗೆ. ಸತ್ಯವತಿಯವರೇ, ಬೇರೆ ಬೇರೆ ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಂಡಿದ್ರಿ, ಬಹುಶಃ ಔಷಧೀಯ ಸಸ್ಯಗಳ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಇದೆ ಅಂತ ನಾವು ಕೇಳಿದೀವಿ. ಕೆಲವು ಉದಾಹರಣೆಯನ್ನ ಕೊಡಿ, ಜೊತೆಗೆ ವಿಶೇಷವಾದ ತಿಂಡಿಯನ್ನು ಕೂಡ ನೀವು ಮಾಡ್ತೀರಿ, ಹಾ ಇದರ ಬಗ್ಗೆಯೂ ಸ್ವಲ್ಪ ಹೇಳಿ. ಇದು ಮದ್ದಿನ ಬಗ್ಗೆ ಅಂತ ಹೇಳಿದ್ರೆ, ನನ್ನ ಅಮ್ಮ ದೊಡ್ಡ ಅವರು ನಾಟಿ ವೈದ್ಯೆ, ಹಾಗೆ ಕೆಲವು ಈ ಬಂಜೆತನಕ್ಕೆ ಔಷಧಿ ಕೊಡ್ತಾರೆ, ಮತ್ತೆ ಈ ಕಾಲಿನೆಲ್ಲ ಸುಬ್ಬ, ಮತ್ತೆ ಎಂತ ಇದು ಹುಳ ತುರ್ಸಿ ತುರ್ಸಿ ತುರ್ಕಿಯ ಕಜ್ಜಿ ಬರ್ತದೆ ಅದಕ್ಕೆ, ಮತ್ತೆ ಬಿಳುಪು ಹೋಗುದಕ್ಕೆ ಸುಮಾರು ಹೀಗೆ ಎಲ್ಲ ಕೊಡ್ತಾರೆ. ಮತ್ತೆ ಮಂಜಳ ರೋಗ ಅಂತ ಹೇಳಿ ಜಾಂಡಿಸ್ ಅದಕ್ಕೆ ಎಲ್ಲ ಕೊಡ್ತಿದ್ರು. ಅದನ್ನು ನಾನು ಇಲ್ಲಿ ಕೆಲವರಿಗೆಲ್ಲ ಕೊಡ್ತೇನೆ, ಒಂದು 3-4 ಜನರಿಗೆ ಮಕ್ಕಳಾಗದವರಿಗೆ ಅದು ಒಂದು ಚವಿಯಲ್ಲಿ ಒಂದು ಹೊಟ್ಟೆ ನೋವು ಬರ್ತದೆ. ಆ ಹೊಟ್ಟೆ ನೋವು ಇದ್ರೆ ಅವರಿಗೆ ಗರ್ಭ ನಿಲ್ಲುವುದಿಲ್ಲ, ಆ ಹೊಟ್ಟೆ ನೋವಿಗೆ ಮದ್ದು ಕೊಡುದು, ಅದು ನೋವು ನಿಂತ ಮೇಲೆ ಮಕ್ಕಳಾಗ್ತದೆ. ಸುಮಾರು ಜನರಿಗೆ ಇಲ್ಲಿ ಕೊಟ್ಟು ಆಗಿದೆ. ಈಗ ಈ ಮದ್ದು ತಯಾರು ಮಾಡ್ಲಿಕ್ಕೆ ಬೇಕಾಗಿರುವಂತಹ ಗಿಡಗಳು ಗಿಡಮೂಲಿಕೆಗಳು ನಿಮ್ಮ ಸುತ್ತಮುತ್ತ ಇದೆಯಾ? ಇಲ್ಲಿ ಕಡಿಮೆ ಸರ್, ಘಟ್ಟದಲ್ಲಿ ಆದರೆ ಕೊಡಗಿನಲ್ಲಿ ಇದ್ದವಳು ನಾನು, ಅಲ್ಲಿ ಉಂಟು, ಇಲ್ಲಿ ಕೆಲವೆಲ್ಲ ಉಂಟು ಅಂತ ನನಗೆ ಕಷ್ಟ ಆಗ್ತದೆ. ಅದೆಲ್ಲ ತರಬೇಕು, ಕಾಡಿಗೆ ಹೋಗ್ಬೇಕು, ಗುಡ್ಡೆಗೆ ಹೋಗ್ಬೇಕು, ತಂದೆಲ್ಲ ಮಾಡ್ಬೇಕಲ್ಲ, ಅದು ಕಷ್ಟ ಆಗ್ತದೆ. ಅಂತೂ ಕೆಲವರು ಬಂದು ಹೇಳುವಾಗ ದಾಕ್ಷಣ್ಯಾಗಿ ಮಾಡಿ ಕೊಡುದು ನಾನು, ಮತ್ತೆ ಎಂತ ಮಾಡುದು, ಮತ್ತೆ ಅವರಿಗೆ ಹೇಳಿಯೇ ಕೊಡ್ತೇನೆ ನೀವೇ ಮಾಡಿ ಅಂತ, ಇಂಥ ಮದ್ದು ಮಾಡಿಕೊಳ್ಳಿ ಅಂತ ಫೋನ್ ಮಾಡಿ ಹೇಳಿದ್ರು, ನಾನು ಹೇಳಿಬಿಡ್ತೇನೆ. ಈಗ ಇಲ್ಲ, ನಾವು ಕಲಿತ ಇದು ಮದ್ದುಗಳನ್ನು ನಾವು ಹೋಗುವಾಗ ನಮ್ಮೊಟ್ಟಿಗೆ ಹೋಗ್ತದೆ, ಅಲ್ಲದಿದ್ರೆ ಅದನ್ನು ಒಂದು 4 ಜನರಿಗೆ ಹೇಳಿದ್ರೆ ಅವರಿಗೆ ಗೊತ್ತಾಗ್ತದೆ ನೋಡಿ, 4 ಜನರಿಗೆ ಉಪಕಾರ ಆಗ್ತದೆ. ಈಗ ಹೇಳಿಕೊಡ್ತೇನೆ ನಾನು, ಈಗ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ವಿದ್ಯೆ ಅನ್ನುವಂಥದ್ದು ನಿರಂತರವಾಗಿ ಸಾಗಬೇಕು. ಕರೆಕ್ಟ್. ಅದು ಈ ಗಿಡಮೂಲಿಕೆಗೆ ಅದು ಹೂವು ಐನು ಪಂಡಂಟು ಐನ ಪಾಲಾಪುಂಡು ಒಂದು ಹುಚ್ಚು ಮೂಢನಂಬಿಕೆ ಉಂಟು, ಅದಕ್ಕೆ ಹಾಗೆ ಇರಬಾರ್ದು ನೋಡಿ. ಎಂತೆಂಥವರು ಇದ್ರು ಸತ್ಯ ಹೇಳ್ಬೇಕಿದ್ರೆ, ನನ್ನ ಅಮ್ಮ 1,000-2,000 ಹೆರಿಗೆ ಮಾಡಿಸಿದ್ದಾರೆ. ಅವರು ಹೋಗಿ ಒಂದು ಬೇರವರ ಹತ್ರ ಅದನ್ನು ತಲೆಗೆ ಇಡ್ತಿದ್ರು, ಹೀಗೆ ಇಟ್ಟಾಗುವಾಗ ಸುಖ ಪ್ರಸವ ಆದ್ರೆ ಅವರಿಗೆ ಕೂಡ್ಲೆ ಗೊತ್ತಾಗ್ತಿತ್ತು, ಅಲ್ಲದಿದ್ರೆ ನೀವು ಆಸ್ಪತ್ರೆಗೆ ಹೋಗಿ ಹೇಳ್ತಿದ್ರು. ಅದನ್ನ ಅಮ್ಮ ಸಾಯುವವರೆಗೂ ನಮಗೆ ಹೇಳಿಲ್ಲ, ಈಗ ನಮಗೆ ಅದು ಗೊತ್ತಿಲ್ಲ, ಇಲ್ಲ ಹಾಗೆ ಆಗ್ಬಾರ್ದಲ್ಲ, ಹೇಳಿಕೊಡ್ಬೇಕು. ಹೊಸರುಜ್ಜಿಯ ಬಗ್ಗೆ ಮಾತನಾಡಬೇಕಿದ್ರೆ, ಕುದನಿಯಿಂದ ಸಂಡಿಗೆ ಮಾಡುವಂತಹದ್ದು, ಹಾಗಲಕಾಯಿ ಸಂಡಿಗೆ ಮಾಡುವಂತಹದ್ದು, ಬಹುಶಃ ಇನ್ನಷ್ಟು ಲಿಸ್ಟ್ ನಲ್ಲಿ ತುಂಬಾ ಇರಬೇಕು. ಈಗ ಸದ್ಯಕ್ಕೆ ಅದರ ಬಗ್ಗೆ ಹೇಳಿ. ಅದು ಹಾಗಲಕಾಯಿ ಅದು ಮೊದಲಿಂದಲೇ ಎಲ್ಲ ಮಾಡ್ತೇವೆ ನಾವು, ಮಳೆಗಾಲದಲ್ಲಿ ಜೋರು ಮಳೆ ಎಲ್ಲ ಬರುವ ಕಾಯಿಸ್ಲಿಕ್ಕೆ ಒಳ್ಳೇದಾಗ್ತದೆ. ಮಾಡುವುದು ಅದನ್ನು ಸಣ್ಣ ಕೊಯ್ದು ಒಲೆ ಒಲೆ ಕೊಯ್ಯುವುದು, ಅದನ್ನು ಯಾವ ಹಂತದಲ್ಲಿ ಹಾಗಲಕಾಯಿ ಕೊಯ್ಯಬೇಕು? ಬೆಳಿಬೇಕು ಅದೆಲ್ಲ ಕೈ ಬರ್ತದೆ, ಬೀಜ ತೆಗಿಲಿಕ್ಕಿಲ್ಲ ಅದೇ ಬಿದ್ದು ಹೋಗ್ತದೆ. ಅದನ್ನು ಸಣ್ಣ ಕೊಯ್ಲಿಕ್ಕೆ ಮೊದಲು ಚೆನ್ನಾಗಿ ತೊಳಿಬೇಕು, ಯಾವುದು ಹಾಗಲಕಾಯಿಯನ್ನು ತೊಳೆದು ಮತ್ತೆ ಅದನ್ನು ಒಲೆ ಒಲೆ ತುಂಡು ಮಾಡಿ ಕೊಯ್ದು ಎಲ್ಲ ಬಿಸಿಲಿನಲ್ಲಿ ಇಡಬೇಕು. ಒಂದು 4 ಬಿಸಿಲು ಒಣಗಿಸಿದ್ರೆ ಗರಗರ ಆಗ್ತದೆ, ಮತ್ತೆ ಒಣಗಿಸ್ಬೇಕು. ಒಳ್ಳೆ ಒಣಗಿದ ನಂತರ ಬೀಜ ಹೋಗ್ತದೆ, ಬೀಜ ಹೋಗದಿದ್ರೆ ರಾತ್ರಿ ಅದನ್ನು ಈಗ ಇದು ತಿಕ್ಕಬಾರ್ದು, ಹುಡಿ ಆಗ್ತದೆ. ಬೆಳಿಗ್ಗೆ ಮೆತ್ತಗಿರ್ತದೆ, ಅದು ಸ್ವಲ್ಪ ತಿಕ್ಕಿದ್ರೆ ಅದರ ಬೀಜ ಎಲ್ಲ ಉದುರಿ ಹೋಗ್ತದೆ. ಒಂದೊಂದಿದ್ದ ಅದನ್ನು ತೆಗೆಯುವುದು, ಮತ್ತೆ ಅದಕ್ಕೆ ಹುಳಿ ಮಜ್ಜಿಗೆ ಉಪ್ಪು ಮತ್ತೆ ಒಂದು ಸ್ವಲ್ಪ ಖಾರದ ಮೆಣಸಿನ ಹುಡಿ ಹಾಕ್ಬೇಕು. ಅದನ್ನು ರಾತ್ರಿ ಇಟ್ಟು ಒತ್ತಿ ಇಡ್ಬೇಕು, ಒತ್ತಿ ಇಟ್ಟು ಮತ್ತೆ ಬೆಳಿಗ್ಗೆ ತೆಗೆದು ಒಣಗಿಸ್ಬೇಕು. 1-2-3 ಬಿಸಿಲು ಒಣಗಿದ್ರೆ ಡಬ್ಬಿಲಿ ಹಾಕಿ ಇಟ್ರೆ, ಸ್ವಲ್ಪ ಎಣ್ಣೆಲಿ ಹಾಕಿದ್ರೆ ಅದು ಊಟಕ್ಕೆ ಒಳ್ಳೇದಾಗ್ತದೆ. ಮತ್ತೆ ಇದಿಷ್ಟು ತೋರ ಇರ್ಲಿಕ್ಕೆ ಆಗ್ತದೆ, ಅದು ಸಣ್ಣ ಒಂದು ತುಂಡು ಆಗಿದ್ರೆ ಇಷ್ಟು ತೋರ ಆಗ್ತದೆ. ಹಾಗೆ ಎಣ್ಣೆಲಿ ಹಾಕಿ ಹುರಿಯುದ? ಹೇಗೆ ಎಣ್ಣೆಯಲ್ಲಿ ನಾವು ಎಣ್ಣೆಗೆ ಹಾಕ್ಬೇಕು, ಸಂಡಿಗೆಲ್ಲ ಹುರಿತೇವಲ್ಲ ಹಾಗೆ ಎಣ್ಣೆಗೆ ಹಾಕಿದ್ರೆ ಆಯ್ತು. ಈಗ ಕುದನೆದು, ಕುದನೆದು ಅದನ್ನು ಸ್ವಲ್ಪ ಗುದ್ದಬೇಕು ಸರ್, ಕೈ ಅಲ್ಲ ಅದು ಗುದ್ದಿ ಅದರ ಬೀಜ ಬೀಜ ಹೋಗ್ತದೆ, ಬೇಯುವಾಗ ಅದರ ಬೀಜ ಎಲ್ಲ ಹೋಗ್ತದೆ, ಅಡಿಯಲ್ಲಿ ನಿಲ್ತದೆ. ಮೇಲೆಯಿಂದ ಕಣ್ಣು ಸಟ್ಟುಗದಲ್ಲಿ ತೆಗೆದು ಅದಕ್ಕೆ ಮತ್ತೆ ಒಣಗಿಸಬೇಕು. ಒಣಗಲಿಕ್ಕೆ ಹಾಕಿ ನಂತರ ಅದಕ್ಕೂ ಸಹ ಹಾಗೆ ಈ ಮೆಣಸಿನ ಖಾರದ ಮೆಣಸಿನ ಹುಡಿ ಆಗ್ಬೇಕು. ಸ್ವಲ್ಪ ಹುಳಿ ಮಜ್ಜಿಗೆ ಉಪ್ಪು ಹಾಕಿ ಒತ್ತಿ ಇಟ್ಟು ಒಣಗಿಸಿದ್ರೆ ಆಯ್ತು, ಒಳ್ಳೇದಾಗ್ತದೆ. ಅದು ಸಹ ಊಟಕ್ಕೆ ಒಳ್ಳೇದಾಗ್ತದೆ. ಮತ್ತೆ ಈಗಿನವರಿಗೆಲ್ಲ ಅದು ಕೈ ಕೈ ಹೇಳ್ತಾರೆ ಹಾಗಲಕಾಯಿ ಎಲ್ಲ. ನನ್ನ ಮೊಮ್ಮಕ್ಕಳಿಗೆ ಭಾರಿ ಇಷ್ಟ ಹಾಗಲಕಾಯಿ. ಕಾಸಿದ್ರೆ ಮತ್ತೆ ಅವರಿಗೆ ಪದಾರ್ಥವೇ ಬೇಡ, ಮೊಸರಿದ್ರೆ ಸಾಕು. ಹಾಗೆ ಇದು ಬಾಳೆಯ ಹೂ ಉಂಟಲ್ಲ ಪುಂಬೆ, ಅದನ್ನು ಪೋಡಿ ಮಾಡ್ಲಿಕ್ಕೆ ಆಗ್ತದೆ. ಪೋಡಿ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ಸಣ್ಣ ಮೇಲೆ ಒಂದೆರಡು ಮೂರು ಸಿಪ್ಪೆ ತೆಗೆದು ಸಣ್ಣ ಕೊಯ್ದು ನೀರಿನಲ್ಲಿ ಹಾಕ್ಬೇಕು. ನಂತರ ಅದನ್ನು ಹಿಂಡಿ ಬೇರೆ ಪಾತ್ರದಲ್ಲಿ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಕಡಲೆ, ಸ್ವಲ್ಪ ಕಡಲೆ ಹುಡಿ, ಸ್ವಲ್ಪ ಇದು ಮೆಣಸಿನ ಹುಡಿ, ಇಂಗು ಮತ್ತೆ ಅಕ್ಕಿ ಹುಡಿ ಹಾಕಿ ಕಲಸಿ ಎಣ್ಣೆಗೆ ಬಿಟ್ರೆ ಅದು ಬಾರಿ ಒಂದು ಪೋಡಿ ಆಗ್ತದೆ. ಮಳೆಗಾಲದಲ್ಲೆಲ್ಲ ಜೋರು ಆಗ್ತದೆ ತಿನ್ಲಿಕ್ಕೆ. ಈ ಮಕ್ಕಳಿಗೆಲ್ಲ ಈ ಇದಿಲ್ಲಿಂದ ಬೇಕರಿಯಿಂದ ತಂದು ಕೊಡೋದಕ್ಕೆ ಇಂಥದ್ದೆಲ್ಲ ಮಾಡಿ ಕೊಡ್ಬೋದು. ಹೀಗೆ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ನಮ್ಮ ನುರ್ಗೆದ್ದು ಸೊಪ್ಪು ತಜಂಕು ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಹೀಗೆ ಪೋಡಿ ಮಾಡಿದ್ರೆ. ಮಳೆಗಾಲದ ವಿಶೇಷತೆ ಹೌದು ಹೌದು. ಇದು ಸಜಂಕು ಇದೆಲ್ಲ ಪಲ್ಯ ಮತ್ತೆ ವಡೆ. ಈ ದಾಸವಾಳ ಹೂವಿನಿಂದ ದಾಸವಾಳದ ಹೂವಿನಿಂದ ಇದು ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ. ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ. ಮೊಸರಿನಲ್ಲಿ ಒಂದು ಮೆಣಸು ಹಾಕಿ ತೆಂಗಿನಕಾಯಿ ಹಾಕಿ ಅರ್ದು ಒಂದು ಒಗ್ಗರಣೆ ಕೊಟ್ಟರೆ ಒಳ್ಳೇದಾಗ್ತದೆ, ತಂಪಾಗ್ತದೆ ಊಟಕ್ಕೆ. ಅದು ಮಾಡಬಹುದು. ನಮ್ಮ ಚೇಪುಳುಗು ಮಾಡಬಹುದು. ಅದು ಮಕ್ಕಳಿಗೆಲ್ಲ ಒಳ್ಳೇದು. ಚೇಪುಳುಗು ಒಳ್ಳೇದಾಗ್ತದೆ. ಕಾಡು ಚೇಪುಳು ಆಗ್ಬೇಕು. ಇದು ಆಗುದಿಲ್ಲ, ಕಸಿ ಆಗುದಿಲ್ಲ. ಕಾಡು ಚೇಪುಳು ತಂದು ತಂಬುಳಿ ಕಾಣುವುದಕ್ಕೆ ಚಂದ ಇದ್ರೂ ಕೂಡ ಅದರ ಗುಣದಲ್ಲಿ ಅದು ಕಾಡೇ ಆಗ್ಬೇಕು. ಕಾಡಿನಲ್ಲಿ ಆಗುದಾಗ್ಬೇಕು. ಹಾಗೆ ಆರತಿ ಮಾಡುವಾಗ ಮಧು ಮಕ್ಕಳಿಗೆ ರಾಜೀಪ ಮಣಿ ಮಾಯಾ ರತ್ನ ಪೀಠದಲ್ಲಿ ರಾಜಾದಿರಾಜ ಶ್ರೀರಾಮ ಕುಳ್ಳಿರಲು ರಾಜೀವಾಂಬಕಿ ಸೀತೆ ಎಡದಾಳೊಪ್ಪಿರಲು ರಾಜಾವದನೇ ಯಾರೋ ವೈಭವದಿಂದ ರಾಜಿಸೋವಾರತಿಯ ಬೆಳಗಿರೆ ಶೋಭಾನೆ. ಬಹಳ ಖುಷಿಯಾಯ್ತು ಸತ್ಯವತಿಯವರೇ, ಬಹಳಷ್ಟು ವಿಚಾರವನ್ನ ನೀವು ಹಂಚಿಕೊಂಡಿದ್ರಿ. ವಿಶೇಷವಾಗಿ ಮಹಿಳೆಯರು ಸಂಘಟಿತರಾಗಬೇಕು ಹಾಗೂ ವಿವಿಧ ಯೋಜನೆಗಳ ಒಂದು ಅನುಭವವನ್ನ ಪಡಿಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ರಿ. ಜೊತೆಗೆ ಹಳೆಯ ನೆನಪುಗಳನ್ನು ಕೂಡ ಮೆಲುಕು ಹಾಕೊಂಡಿದ್ದೀರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಮಹಿಳಾ ವಾಣಿಯಲ್ಲಿ ಇದುವರೆಗೆ ರೈತ ಮಹಿಳೆ ಕಡೇ ಶಿವಾಲಯದ ಸತ್ಯವತಿ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಮೊಬೈಲ್ ಟವರ್ ಅಳವಡಿಕೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಭಯವೇ? ಭಯ ಬೇಡ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಗಳು ಕಡಿಮೆ ತೀಕ್ಷ್ಣತೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಹೇಳಲು ಯಾವುದೇ ಪುರಾವೆಗಳಿಲ್ಲ ಎನ್ನುತ್ತವೆ. ಮೊಬೈಲ್ ಟವರ್ ಅಳವಡಿಕೆಯನ್ನು ಆರೋಗ್ಯದ ಆಧಾರದ ಮೇಲೆ ಪ್ರಶ್ನಿಸಿದ ಅರ್ಜಿಗಳನ್ನು ಅನೇಕ ಭಾರತೀಯ ಉಚ್ಚ ನ್ಯಾಯಾಲಯಗಳು ವಜಾಗೊಳಿಸಿವೆ. ಆದ್ದರಿಂದ ನಿಮ್ಮ ಹತ್ತಿರವಿರುವ ಮೊಬೈಲ್ ಟವರ್ ಸ್ಥಾವರಗಳ ಬಗ್ಗೆ ಭಯಪಡಬೇಡಿ. ನೆನಪಿಡಿ, ಮೊಬೈಲ್ ಸೇವೆ ಎಲ್ಲಾ ಸೇವಾ ವಿತರಣೆ ಮತ್ತು ಸರ್ಕಾರದ ಪ್ರಮುಖ ಉಪಕ್ರಮಗಳ ಯಶಸ್ಸಿಗೆ ಸಹಾಯಕವಾಗಿದೆ. ಇದು ಟೆಲಿಕಾಂ ಇಲಾಖೆ ಕರ್ನಾಟಕ ಲೈಸೆನ್ಸ್ ಸರ್ವಿಸ್ ಏರಿಯಾರವರ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೃಷಿ ಮಾಹಿತಿ ಕೇಳೋಣ. ತಾಳೆ ಬೆಳೆ ತೈಲವನ್ನು ಉತ್ಪಾದಿಸುವಂತಹ ಬೆಳೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಮರವಾಗಿದ್ದು ಅತಿ ಹೆಚ್ಚು ಖಾದ್ಯ ತೈಲವನ್ನು ಇದು ನೀಡುತ್ತದೆ. ಆದರೆ ಈ ಬೆಳೆಗೆ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳಾದ ಮೆಗ್ನೀಷಿಯಂ, ಬೋರಾನ್, ತಾಮ್ರ ಮತ್ತು ಕಬ್ಬಿಣದ ಕೊರತೆಯಿಂದಾಗಿ ಇಳುವರಿಯಲ್ಲಿ ಹೆಚ್ಚಿನ ಕುಂಠಿತವನ್ನು ಗಮನಿಸಬಹುದು. ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗ್ತದೆ, ಇಳುವರಿ ಕೂಡ ಕ್ಷೀಣಿಸ್ತದೆ. ಯಾವುದೇ ಬೆಳೆಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ನಿರ್ವಹಿಸಿದರೆ ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪೋಷಕಾಂಶಗಳ ನಿರ್ವಹಣೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಪೋಷಕಾಂಶಗಳ ಕೊರತೆಯ ತೀವ್ರತೆ ಹೆಚ್ಚಾದರೆ ತಾಳೆಮರವು ಸಾಯುವಂತಹ ಸಂದರ್ಭ ಕೂಡ ಇರ್ತದೆ. ಇತ್ತೀಚಿನ ದಿವಸಗಳಲ್ಲಿ ಪೊಟ್ಯಾಶ್ ಮತ್ತು ಬೋರಾನ್ ಕೊರತೆಯು ಹೆಚ್ಚಾಗಿ ತಾಳೆ ಬೆಳೆಗಳಲ್ಲಿ ಸರ್ವೇಸಾಮಾನ್ಯವಾಗಿದ್ದು ಕೊರತೆಯ ಲಕ್ಷಣಗಳು ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ತಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಮತ್ತು ನಿರ್ವಹಣೆಯನ್ನು ಈ ರೀತಿಯಾಗಿ ಹೇಳಬಹುದು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ವರ್ಷಕ್ಕೆ 20 ಸುಮಾರು 30 ಕಿಲೋದಷ್ಟು ಪ್ರತಿ ಮರಕ್ಕೆ ನೀಡಬೇಕು. ಇದರ ಜೊತೆಗೆ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ತಾಳೆ ತೋಟಕ್ಕೆ ಒದಗಿಸದೆ ಹೋದರೆ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು. ಸಾರಜನಕ ಪ್ರಮುಖವಾದಂತಹ ಪೋಷಕಾಂಶವಾಗಿದೆ. ಇದರ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ನರ್ಸರಿ ಗಿಡಗಳಲ್ಲಿ ಸಸಿಗಳು ಮೊದಲು ಮಂದವಾಗಿರುತ್ತವೆ ಮತ್ತು ಮಸುಕಾದ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಕೊರತೆಯು ಹೆಚ್ಚು ತೀವ್ರವಾಗ್ತಾ ಇದ್ದ ಹಾಗೆ ನಿಂಬೆ ಹಳದಿ ಬಣ್ಣಕ್ಕೆ ಕ್ರಮೇಣ ಬಣ್ಣ ಬದಲಾಗ್ತದೆ ಮತ್ತು ಬೆಳವಣಿಗೆ ಕೂಡ ಕಡಿಮೆಯಾಗ್ತದೆ. ಮುಖ್ಯ ಜಮೀನಿನಲ್ಲಿ ಎಲೆಯು ಹಳದಿಯಾಗುವಂತಹದ್ದು, ಮೊದಲು ಹಳೆಯ ಎಲೆಗಳಲ್ಲಿ ಈ ಚಿಹ್ನೆಗಳು ಕಾಣಿಸಿಕೊಳ್ಳಬಹುದು, ನಂತರ ತಾಳೆಗಿಡದ ಸುಳಿ ಗರಿಗಳಿಗೆ ಹರಡ್ತವೆ. ತೀವ್ರ ಕೊರತೆ ಉಂಟಾದಾಗ ಎಲೆಯ ದಿಣ್ಣೆ ಅಥವಾ ಮಿಡ್ರಿಪ್ ಮತ್ತು ಎಲೆಗಳು ಬಿಳಿಚುವಿಕೆ ಪ್ರಾರಂಭವಾಗ್ತದೆ. ಎಲೆಯ ಬುಡಭಾಗದಲ್ಲಿ ಹಳದಿ ಅಥವಾ ಕಿತ್ತಲೆ ಬಣ್ಣಕ್ಕೆ ತಿರುಗಿ ಎಲೆಯು ಊದಿರುವಂತೆ ಕಾಣುತ್ತದೆ ಮತ್ತು ಸೋಗೆಯ ಎರಡು ಕಡೆ ಎಲೆಗಳಲ್ಲಿ ಸಮನ್ನಾಗಿ ಹಳದಿ ಬಣ್ಣ ಕಾಣಿಸಬಹುದು. ತೀವ್ರ ಕೊರತೆಯುಂಟಾದಾಗ ಎಲೆಗಳು ಸೊರಗಿ ಸತ್ತು ಹೋಗಬಹುದು. ಇದನ್ನು ನಿಯಂತ್ರಿಸಬೇಕಿದ್ರೆ ನರ್ಸರಿಯಲ್ಲಿ ಕೊರತೆಯ ಲಕ್ಷಣವು ಕಡಿಮೆಯಾಗುವವರೆಗೂ ವಾರಕ್ಕೊಮ್ಮೆ 2% ಯೂರಿಯಾದ ಸಿಂಪರಣೆಯನ್ನು ಮಾಡಬಹುದು. ಸಸಿಗಳ ಸುತ್ತ ಕಳೆ ನಿರ್ವಹಣೆಯನ್ನು ಮಾಡುವಂತಹದ್ದು, ಚರಂಡಿಗಳನ್ನು ಮಾಡುವ ಮುಖಾಂತರ ಒಳಚರಂಡಿಯ ವ್ಯವಸ್ಥೆಯನ್ನು ಮಾಡಬೇಕು. ಎಲೆ ಮತ್ತು ಮಣ್ಣು ವಿಶ್ಲೇಷಣೆಯ ಆಧಾರದ ಮೇಲೆ ಶಿಫಾರಸು ಮಾಡಿರುವಂತಹ ಗೊಬ್ಬರ 3-4 ಕಂತುಗಳಲ್ಲಿ ಹಾಕಬೇಕು. ಸುಮಾರು ವಯಸ್ಕ ತಾಳೆ ಮರಕ್ಕೆ 1200 ಗ್ರಾಂನಷ್ಟು ಸಾರಜನಕವನ್ನು ಪ್ರತಿ ವರ್ಷ ಕೊಡಬೇಕಾಗ್ತದೆ. ಇದನ್ನು 2.6 ಕಿಲೋಗ್ರಾಂನಷ್ಟು ಯೂರಿಯಾ ಅಥವಾ 6 ಕಿಲೋಗ್ರಾಂನಷ್ಟು ಅಮೋನಿಯಂ ಸಲ್ಫೇಟ್ ಅಥವಾ 2 ಕಿಲೋಗ್ರಾಂನಷ್ಟು DAPಯನ್ನು ಹಾಕುವುದರ ಮೂಲಕ ಪೂರೈಸಬಹುದು. ವಯಸ್ಕ ತಾಳಿ ಮರಕ್ಕೆ 600 ಗ್ರಾಂ ಸಾರಜನಕವನ್ನು ಅಂದರೆ 5 ಕಿಲೋದಷ್ಟು ಯೂರಿಯಾ ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ರಸಾವರಿಯ ಮುಖಾಂತರ ಮಾಸಿಕ ಅಂತರದಲ್ಲಿ ನೀಡಬಹುದು. ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿಯನ್ನು ತೋಟಕ್ಕೆ ಹಾಕುವುದರಿಂದ ಸಾರಜನಕದ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಿಕೊಳ್ಳಬಹುದು. ರಂಜಕ ಅಥವಾ ಫಾಸ್ಫರಸ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಪೋಷಕಾಂಶ. ಇದರ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಚಿಕ್ಕ ವಯಸ್ಸಿನ ಸಸಿಗಳಲ್ಲಿ ಹಳೆಯ ಎಲೆಗಳು ಆಲಿವ್ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ರಂಜಕದ ತೀವ್ರ ಕೊರತೆಯಾದಾಗ ಎಲೆಗಳು ಬಿಳಿಚುವಿಕೆ ಹೆಚ್ಚಾಗ್ತದೆ. ಮುಖ್ಯ ಜಮೀನಿನಲ್ಲಿ ರಂಜಕದ ಕೊರತೆಯಿಂದ ಸೋಗೆಯ ಉದ್ದ ಕಡಿಮೆಯಾಗ್ತದೆ. ರಂಜಕದ ಕೊರತೆಯಿಂದ ಬಳಲ್ತಾ ಇರುವಂತಹ ಮರಗಳ ಕಾಂಡ ಸಣ್ಣದಾಗ್ತದೆ ಮತ್ತು ಮೊನಚಾಗಿರ್ತವೆ. ಇದರ ನಿಯಂತ್ರಣಕ್ಕಾಗಿ ಸುಮಾರು 3.75 ಕಿಲೋಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂದರೆ 600 ಗ್ರಾಂನಷ್ಟು ರಂಜಕ ಅಥವಾ 1.5 ಕಿಲೋಗ್ರಾಂನಷ್ಟು DAPಯನ್ನು ವಯಸ್ಕ ತಾಳೆ ಸಸಿಗಳಿಗೆ 2-3 ಕಂತುಗಳಲ್ಲಿ ವರ್ಷಕ್ಕೆ ಕೊಡಬೇಕಾಗ್ತದೆ. ರಸಾವರಿ ಪದ್ಧತಿಯಲ್ಲಿ ಸುಮಾರು 300 ಗ್ರಾಂನಷ್ಟು ರಂಜಕವನ್ನು ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ 12 ಸಮ ಕಂತುಗಳಲ್ಲಿ ತಿಂಗಳ ಅಂತರದಲ್ಲಿ ನೀಡಬೇಕಾಗ್ತದೆ. ಪೊಟ್ಯಾಷಿಯಂ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ಪೋಷಕಾಂಶ. ಹಳೆಯ ಗರಿಗಳಲ್ಲಿ ಮೊದಲು ಇದರ ಕೊರತೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮುಖ್ಯವಾಗಿ ಕಿತ್ತಳೆ ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳಬಹುದು. ಶಿರಭಾಗದ ಮಧ್ಯ ಎಲೆ ಹಳದಿಯಾಗ್ತದೆ. ಕಿತ್ತಳೆ ಬಣ್ಣದ ಗುಳ್ಳೆಗಳು ಕಾಣಬಹುದು. ಮರವು ಒಣಗಿ ಹೋಗ್ತದೆ. ಕಿತ್ತಳೆ ಬಣ್ಣದ ಚುಕ್ಕೆಗಳು ಹಳೆಯ ಎಲೆಗಳಲ್ಲಿ ಸುತ್ತುವರೆದ ಮಸುಕಾದ ಹಸಿರು ಆಯತಾಕಾರದ ಚುಕ್ಕೆಗಳು ರೋಗದ ಲಕ್ಷಣಗಳಾಗಿ ಕಾಣಿಸಿಕೊಳ್ಳುತ್ತವೆ. ಕ್ರಮೇಣ ಚುಕ್ಕೆಗಳು ವಿಸ್ತರಿಸ್ತಾ ಹೋಗ್ತವೆ. ಪೊಟ್ಯಾಷಿಯಂ ಕೊರತೆಯು ತೀವ್ರವಾಗ್ತಾ ಇದ್ದ ಹಾಗೆ ಮರವು ಸೊರಗುವುದಕ್ಕೆ ಪ್ರಾರಂಭಿಸುತ್ತದೆ. ಆದರೆ ಗಿಡವು ಸಾಯುವುದಿಲ್ಲ. ಮರದ ಎಲೆಗಳು ಭೂಮಿಯ ಕಡೆ ನೇತು ಬಿದ್ದು ತಲೆಕೆಳಗಾದ ಕೋನಾಕೃತಿಯ ರೀತಿ ಭಾಸವಾಗ್ತದೆ. ಶಿರಭಾಗದ ಮಧ್ಯ ಹಳದಿ, ಸುಳಿಯ ಭಾಗದಲ್ಲಿರುವ ಹೊಸ ಎಲೆಗಳಲ್ಲಿ ಕಾಕಿ ಬಣ್ಣದ ರೀತಿಯ ಎಲೆಗಳು ತಿರುಗುವುದಕ್ಕೆ ಪ್ರಾರಂಭಿಸುತ್ತವೆ. ಈ ರೋಗ ಲಕ್ಷಣ ಕ್ರಮೇಣ ಬೇರೆ ಎಲೆಗಳಿಗೂ ಕೂಡ ಹರಡಬಹುದು. ಎಲೆಯ ಕೊನೆಯ ಭಾಗವು ಸತ್ತು ಹೋಗ್ತದೆ. ಮೆಗ್ನೀಷಿಯಂ ಕೊರತೆಯ ಲಕ್ಷಣಗಳನ್ನು ಕೂಡ ನೋಡಬಹುದು. ಬೇರೆ ಎಲೆಯಿಂದ ಮುಚ್ಚಿಕೊಂಡು ಮರೆಯಾಗಿರುವ ಎಲೆಗಳಲ್ಲಿ ಈ ಕೊರತೆಯ ಲಕ್ಷಣಗಳು ಇರುವುದಿಲ್ಲ. ಪೊಟ್ಯಾಷ್ನ ಕೊರತೆಯ ಲಕ್ಷಣಗಳನ್ನು ಗಮನಿಸಿದ ಮೇಲೆ ಇದರ ನಿರ್ವಹಣಾ ಕ್ರಮಗಳು ಅಂತಂದರೆ, ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ ಸುಮಾರು 1200 ಗ್ರಾಂನಷ್ಟು ಪೊಟ್ಯಾಷಿಯಂ ಡೈಆಕ್ಸೈಡ್ ಅಥವಾ 2 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕು. ಮಣ್ಣು ಮತ್ತು ಎಲೆಗಳ ವಿಶ್ಲೇಷಣೆಯನ್ನು ಆಗಿಂದಾಗೆ ಪರೀಕ್ಷಿಸ್ತಾ ಇರಬೇಕು. ರಸಾವರಿಯ ಮುಖಾಂತರ ಕೊಡುವುದಿದ್ದರೆ 600 ಗ್ರಾಂನಷ್ಟು ಪೊಟ್ಯಾಷಿಯಂ ಡೈಆಕ್ಸೈಡ್ ಅಥವಾ 5 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಪ್ರತಿ ತಿಂಗಳ ಅಂತರದಲ್ಲಿ ಕೊಡಬೇಕಾಗ್ತದೆ. ಮೆಗ್ನೀಷಿಯಂನ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಆಲಿವ್ ಹಸಿರು ಬಣ್ಣದ ಹಳೆಯ ಎಲೆಗಳಲ್ಲಿ ಕಾಣಿಸಿಕೊಳ್ತವೆ. ಕ್ರಮೇಣವಾಗಿ ಹರಡ್ತಾ ಹೋಗ್ತದೆ. ಈ ಲಕ್ಷಣವು ಸಾಮಾನ್ಯವಾಗಿ ಸೋಗೆಯ ಮಧ್ಯಭಾಗದಿಂದ ಆರಂಭವಾಗ್ತದೆ. ತೀವ್ರತೆ ಹೆಚ್ಚಾಗ್ತಾ ಇದ್ದ ಹಾಗೆ ಎಲೆಗಳು ನೇರಳೆ ಕಂದು ಬಣ್ಣದ ಚುಕ್ಕೆಗಳಾಗಿ ಕಾಣಿಸ್ತವೆ ಮತ್ತು ಸಂಪೂರ್ಣವಾಗಿ ಎಲೆಗಳೆಲ್ಲ ನೇರಳೆ ಕಂದು ಬಣ್ಣದಿಂದ ಆವೃತವಾಗಿರ್ತವೆ. ಪ್ರತಿ ಮರಕ್ಕೆ 500 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟನ್ನು ಕೊಡಬೇಕಾಗ್ತದೆ. ಮಣ್ಣು ಮತ್ತು ಎಲೆಗಳ ವಿಶ್ಲೇಷಣೆಯನ್ನು ಆಗಿಂದಾಗೆ ಪರಿಶೀಲಿಸ್ತಾ ಇರಬೇಕು. ಬೋರಾನ್ ಕೊರತೆಯಿಂದ ವಿಭಿನ್ನ ರೀತಿಯ ಲಕ್ಷಣಗಳನ್ನು ತಾಳೆಮರದಲ್ಲಿ ನೋಡಬಹುದು. ಕೊಕ್ಕೆ ಎಲೆ ಒಂದು ಅಥವಾ ಹೆಚ್ಚಿನ ಎಲೆಗಳ ತುದಿಯಲ್ಲಿ ಕೊಕ್ಕೆಯ ರೀತಿ ಕಾಣಿಸಿಕೊಳ್ಳುತ್ತದೆ. ಕೊಕ್ಕೆಯು ಸುಟ್ಟಂತೆ ಕಾಣಬಹುದು. ಈ ರೀತಿ ಕೊಕ್ಕೆಯಾಕಾರದ ಎಲೆಗಳ ಲಕ್ಷಣಗಳು ಸುಳಿ ಎಲೆಗಳಲ್ಲಿ ಕಂಡುಬರುತ್ತವೆ. ಈ ರೋಗ ಲಕ್ಷಣದ ತೀವ್ರತೆಯಿಂದ ಎಲೆಗಳೆಲ್ಲ ಮಡಚಿಕೊಳ್ಳುತ್ತವೆ. ಫ್ರಾಂಡಿನ ತುದಿ ಭಾಗದಲ್ಲಿ ಎಲೆಗಳು ಸುಕ್ಕುಗಟ್ಟಿದ ಹಾಗೆ ಕಾಣಬಹುದು. ಹಾಗೆ ಮೀನಿನ ಎಲುಬಿನ ಆಕಾರದಲ್ಲಿ ಎಲೆಗಳು ಕೂಡ ಕಂಡುಬರಬಹುದು. ದುಂಡಾದಂತಹ ಎಲೆಯ ತುದಿ, ತಾಳೆಯ ಸೋಗೆಯ ತುದಿಯು ಎಲೆಗಳು ಜೋಡಿ ಎಲೆಗಳಿಂದ ಕೊನೆಗೊಳ್ಳುವುದಿಲ್ಲ ಮತ್ತು ತುದಿ ಎಲೆಗಳ ಅಂತರವು ಕೂಡ ಕಡಿಮೆ ಇರಬಹುದು. ಹೀಗೆ ಬೇರೆ ಬೇರೆ ಲಕ್ಷಣಗಳು ಇದರಲ್ಲಿ ಕಂಡುಬರುತ್ತವೆ. ಇವುಗಳ ನಿಯಂತ್ರಣಕ್ಕಾಗಿ 10-25 ಗ್ರಾಂನಷ್ಟು ಬೋರಾನ್ ಅಥವಾ 100-250 ಗ್ರಾಂನಷ್ಟು ಬೋರ್ಯಾಕ್ಸ್ ಅನ್ನು, ಇಲ್ಲವೇ 60-150 ಗ್ರಾಂನಷ್ಟು ಬೋರಿಕಾಮ್ಲ ಅಥವಾ 70-170 ಗ್ರಾಂನಷ್ಟು ಡೈಸೋಡಿಯಂ ಟೆಟ್ರಾಬೋರೇಟ್ ಪೆಂಟಾಹೈಡ್ರೇಟ್, ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿ ಮರಕ್ಕೆ ವರ್ಷಕ್ಕೊಂದ್ಸಾರಿ ಹಾಕಬೇಕಾಗ್ತದೆ. ಹಾಗೆಯೇ ತಾಮ್ರದ ಕೊರತೆಯ ಲಕ್ಷಣಗಳು ಮುಖ್ಯವಾಗಿ ಎಲೆಗಳ ಬೆಳವಣಿಗೆ ಕುಂಠಿತವಾಗ್ತವೆ ಮತ್ತು ಸುಳಿ ಎಲೆಗಳು ಒಣಗ್ತವೆ. ಹೊಸ ಎಲೆಗಳಲ್ಲಿ ಬಿಳಿ ಹಳದಿ ಬಣ್ಣದ ಲಕ್ಷಣಗಳು ಕಾಣಿಸಿಕೊಳ್ತವೆ. ಕೊರತೆಯ ತೀವ್ರತೆ ಹೆಚ್ಚುತ್ತಾ ಇದ್ದ ಹಾಗೆ ಹಳದಿ ಬಣ್ಣದ ಗೆರೆಗಳನ್ನು ಎಲೆಗಳಲ್ಲಿ ಕಾಣಬಹುದು ಮತ್ತು ತುಕ್ಕು ಚಿಹ್ನೆಗಳು ಮತ್ತು ಕಂದು ಬಣ್ಣದ ಕಲೆಗಳು ಬೆಳೀತವೆ. ಕೊನೆಯದಾಗಿ ಎಲೆಗಳು ತುದಿ ಭಾಗದಿಂದ ಸೊರಗ್ತವೆ. ಇವುಗಳ ನಿಯಂತ್ರಣಕ್ಕಾಗಿ ಪ್ರತಿ ಮರಕ್ಕೆ 50 ಗ್ರಾಂನಷ್ಟು ತಾಮ್ರದ ಸಲ್ಫೇಟನ್ನು ಹಾಕಬೇಕಾಗ್ತದೆ. ಪೊಟ್ಯಾಷಿಯಂ ಗೊಬ್ಬರದ ಬಳಕೆಯಿಂದ ತಾಮ್ರದ ಕೊರತೆಯನ್ನು ಕೂಡ ಕಡಿಮೆ ಮಾಡಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनहित में जारी. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲ್ಗೆ 50,700 ರಿಂದ 53,500 ರೂಪಾಯಿ, ಹೊಸ ಅಡಿಕೆ 40,900 ರಿಂದ 45,200 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 23,900 ರಿಂದ 33,700 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 7,500 ರಿಂದ 13,240 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 16,000 ರಿಂದ 20,000 ರೂಪಾಯಿ, ಎರಡನೇ ವರ್ಗದ್ದು 1,000ಕ್ಕೆ 10,000 ರಿಂದ 15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,150 ರಿಂದ 2,250 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 2,950 ರಿಂದ 3,050 ರೂಪಾಯಿ, ಐ ಅರೇಟ್ ಕ್ವಿಂಟಾಲ್ಗೆ 2,800 ರಿಂದ 2,900 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,700 ರಿಂದ 1,800 ರೂಪಾಯಿ, ಆಮದು ಬೆಲ್ಲ ಹಳದಿ ಸ್ಥಳೀಯ ಕ್ಷಮಿಸಿ ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,100 ರಿಂದ 4,200 ರೂಪಾಯಿ, ಕೆಂಪು ಬೆಲ್ಲ 3,900 ರಿಂದ 4,000 ರೂಪಾಯಿ, ಕಪ್ಪು ಬೆಲ್ಲ 4,100 ರಿಂದ 4,200 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 14,500 ರಿಂದ 19,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 35,500 ರಿಂದ 38,500 ರೂಪಾಯಿ, ಕಚ್ಚಾ ಗೇರು ಬೀಜ 8,500 ರಿಂದ 10,000 ರೂಪಾಯಿ, ಮೈಸೂರು ಬಾಳೆ 2,000 ರಿಂದ 2,600 ರೂಪಾಯಿ, ಕದಳಿ ಸ್ಥಳೀಯ ಕ್ವಿಂಟಾಲ್ಗೆ 2,500 ರಿಂದ 3,000 ರೂಪಾಯಿ, ಗಾಳಿ 2,000 ರಿಂದ 2,600 ರೂಪಾಯಿ, ನೇಂದ್ರ ಬಾಳೆ 4,500 ರಿಂದ 5,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆಯೊಂದನ್ನು ಕೇಳೋಣ. ಕೇಳದೊಳು ಹರಿನಾಮವನೆ ನೆನೆದರೆ ಕುಲ ಕೋಟಿಗಳು